ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಇವತ್ತು ಹೊಸ ಅಧ್ಯಾಯ. ಶ್ರೀರಾಮಕೃಷ್ಣರು ಮತ್ತು ವಿಜಯ ಗೋಸ್ವಾಮಿ. 14 ಡಿಸೆಂಬರ್ 1882 ವರ್ಷ, ಮಾರ್ಗಶಿರ ಶುಕ್ಲ ಚತುರ್ಥಿ, ಗುರುವಾರ. ಮಾಸ್ಟರ್ ಮಹಾಶಯ ಆ ದಿನದ ಹೆಸರನ್ನೆಲ್ಲ ಬರೆದಿಟ್ಟಿದ್ದಾನೆ. ಶ್ರೀರಾಮಕೃಷ್ಣ ಪರಮಹಂಸರು ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ದಕ್ಷಿಣೇಶ್ವರದಲ್ಲಿ ತಮ್ಮ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ. ವಿಜಯ ಅಂದರೆ ವಿಜಯ ಕೃಷ್ಣ ಗೋಸ್ವಾಮಿ, ಬಲರಾಮ್ ಬೋಸ್, ಮಾಸ್ಟರ್ ಮಹಾಶಯ ಮತ್ತು ಇನ್ನೂ ಕೆಲವು ಮಂದಿ ಭಕ್ತರು ಪರಮಹಂಸರ ಎದುರಿಗೆ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ಬಾಗಿಲಿನ ಮೂಲಕ ಗಂಗಾ ನದಿಯು ಕೂಡ ಅವರ ಕಣ್ಣಿಗೆ ಬೀಳ್ತಾ ಇದೆ. ಚಳಿಗಾಲವಾದ್ರಿಂದ ಎಲ್ಲರೂ ಉಣ್ಣೆ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೆ. ವಿಜಯಕೃಷ್ಣ ಗೋಸ್ವಾಮಿಗೆ ಆಗಾಗ ಹೊಟ್ಟೆ ಶೂಲೆ ಬರ್ತಾ ಇದ್ದುದರಿಂದ ಆತ ಜೊತೆಯಲ್ಲಿ ಔಷಧಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾನೆ ಅಂತ ಮಾಸ್ಟರ್ ಮಹಾಶಯ ಪತ್ತೆ ಹಚ್ಚಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಬಹಳ ಸ್ವಾರಸ್ಯಕರವಾದಂತಹ ಒಂದು ನಿರೀಕ್ಷಣೆ ಇದು. ಅದನ್ನು ಕೂಡ ಅವನು ಗುರುತಿಸಿದ್ದಲ್ಲದೆ ಈ ಒಂದು ಅದ್ಭುತವಾದಂತಹ ವಚನವೇದ ಅಂತನ್ನುವ ಈ ಗ್ರಂಥದಲ್ಲಿ ಅದನ್ನು ಸೇರಿಸಿದಾನ ಅವನು. ಅಂದ್ರೆ ಅವತ್ತಿನ ಒಂದು ದಿನ ಎಷ್ಟು ಜೀವಂತವಾಗಿ ನಮ್ಮ ಕಣ್ಣು ಮುಂದೆ ಮೂಡಿ ಬರುತ್ತದೆ ಇಂತಹ ಒಂದು ಸಣ್ಣ ಸಣ್ಣ ವಿವರವನ್ನು ಕೂಡ ಅವನು ಕೊಟ್ಟಿರೋದ್ರಿಂದ. ವಿಜಯಕೃಷ್ಣ ಗೋಸ್ವಾಮಿಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇದ್ದುದರಿಂದ ಜೊತೆಯಲ್ಲಿ ಔಷಧಿ ಕೂಡ ತಂದಿದ್ದಾನೆ ಅಂತ ಹೇಳಿ ಅಂತನೂ ವಾಕ್ಯವನ್ನು ಈ ತರ ಹೇಳಿದಾಗ ನಮ್ಮಲ್ಲಿ ಎಷ್ಟೋ ಜನ ತಮ್ಮ ತಮ್ಮ ಜೇಬನ್ನೆಲ್ಲ ನೆನಪು ಮಾಡಿಕೊಳ್ಬಹುದು. ಆದರೆ ಅವರು ಕೂಡ ಹಾಗೇನೆ ಯಾವುದೋ ಹೊಟ್ಟೆ ನೋವೋ ಅಥವಾ ನೆಗಡಿಯೋ ಅಥವಾ ಸೀನೋ ಇನ್ನೆಂಥದ್ದಕ್ಕೋ ಏನೋ ಒಂದು ಔಷಧ ತಂದು, ಅಂದರೆ ಇನ್ನೊಂದು ಥರದ ಔಷಧ ತರುವವರು ಇರ್ತಾರೆ, ಅದಕ್ಕೆ ನಶ್ಯ ಅಂತ ಹೇಳ್ತಾರೆ, ಜ್ಞಾನ ತೋರಣ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಕೂಡ ಆಗಾಗ ಮಧ್ಯೆ ಏರಿಸೋರು ಇರ್ತಾರೆ ಏನೋ ಗೊತ್ತಿಲ್ಲ. ಆದ್ರೆ ಈ ತರದ ಔಷಧ ತರುವವರು ಕೆಲಸಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಅದ್ಭುತವಾದಂತಹ ವಾಣಿಯನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ಎಷ್ಟರ ಮಟ್ಟಿಗೆ ಮಗ್ನರಾಗ್ತಾರೆ ಅಂದ್ರೆ ಆ ಔಷಧ ತಗೊಂಡು ಮರ್ತೇ ಹೋಗ್ಬಿಟ್ಟಿರುತ್ತೆ, ತಂದು ಕೂಡ ದಂಡ ಆಗ್ಬಿಟ್ಟಿರುತ್ತೆ. ಇರ್ಲಿ, ಆ ವಿಚಾರ ಬೇರೆ. ವಿಜಯಕೃಷ್ಣ ಗೋಸ್ವಾಮಿ ಸಾಧಾರಣ ಬ್ರಾಹ್ಮ ಸಮಾಜ, ಅದರ ವೇತನ ಪಡೆಯುತ್ತಾ ಇರುವಂತಹ ಆಚಾರ್ಯರಲ್ಲಿ ಒಬ್ಬ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಆದ್ರೆ ಈಗ ಈತನಿಗೂ ಆ ಬ್ರಾಹ್ಮ ಸಮಾಜದ ಮುಖ್ಯಸ್ಥರಿಗೂ ಅನೇಕ ವಿಷಯಗಳಲ್ಲಿ ಮತಭೇದ ಬಂದು ನಿಂತಿದೆ. ಈತ ದಯೆ, ನಡತೆ, ಶೀಲ, ಭಗವದ್ಭಕ್ತಿ ಇವುಗಳಲ್ಲಿ ಬಹಳ ಹೆಸರುಗಳನ್ನ ಕಳಿಸಿರುವಂತಹ ಶ್ರೀ ಚೈತನ್ಯ ದೇವನ ಪರಮ ಸ್ನೇಹಿತ ಅದ್ವೈತ ಗೋಸ್ವಾಮಿ ಎಂಬವನ ವಂಶದಲ್ಲಿ ಜನ್ಮ ತಳೆದವನು. ಆದ್ರಿಂದ ಆ ವಂಶದ ರಕ್ತ ಈತನ ನರನಾಡಿಗಳಲ್ಲಿ ಹರಿತಾ ಇದೆ. ವಿಜಯ ಕೃಷ್ಣ ಗೋಸ್ವಾಮಿ ಬ್ರಾಹ್ಮ ಸಮಾಜದ ಅನುಯಾಯಿ ಆಗಿರುವುದರಿಂದ ನಿರಾಕಾರ ಬ್ರಹ್ಮನ ಮೇಲೆಯೂ ಧ್ಯಾನ ಮಾಡ್ತಾ ಇದ್ದಾನೆ. ಆದರೆ ವಂಶ ಪಾರಂಪರ್ಯದಿಂದ ಬಂದಂತಹ ಭಕ್ತಿ ಆತನ ಆಂತರ್ಯದಲ್ಲಿ ಹುದುಗಿಕೊಂಡು ವ್ಯಕ್ತಗೊಳ್ಳುವುದಕ್ಕಾಗಿ ಸುಸಮಯವನ್ನು ಕಾದುಕೊಳ್ಳುತ್ತಿದೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಆದ್ರಿಂದ ಪರಮಹಂಸರು ಭಗವತ್ ಪ್ರೇಮದಿಂದ ತುಂಬಿ ದುಲುಕಾಡ್ತಾ ಭಗವದುನ್ಮತ್ತರಾಗಿರುವುದನ್ನು ನೋಡಿ ಆ ವಿಜಯಕೃಷ್ಣ ಗೋಸ್ವಾಮಿ ಮುಗ್ಧನಾಗಿ ಹೋಗಿ ಆಗಾಗ ಬಂದು ಅವರ ಸಹವಾಸ ಮಾಡ್ತಾ ಇದ್ದಾನೆ. ಅವರ ಬಾಯಿಯಿಂದ ಬರುವುದೆಲ್ಲವೂ ಅಮೃತಧಾರಿಯೇ ಅಂತ ಆತ ಭಾವಿಸ್ತಾ ಇದ್ದಾನೆ. ಪರಮಹಂಸರು ಭಗವತ್ ಪ್ರೇಮದಿಂದ ಬಾಲಕನ ಹಾಗೆ ನರ್ತಿಸ್ತಾ ಇರೋದನ್ನ ಕಂಡಾಗಲೆಲ್ಲ ವಿಜಯಕೃಷ್ಣ ಗೋಸ್ವಾಮಿಯು ಕೂಡ ಅವರೊಡನೆ ಬೆರೆತು ನರ್ತಿಸ್ತಾನೆ ಅಂತ ಇಷ್ಟು ಮಾತುಗಳನ್ನ ಬರೆದ ಮಾಸ್ಟರ್ ಮಹಾಶಯ. ಇದರಲ್ಲಿ ಆ ಮೊದಲನೇದಾಗಿ ಒಂದು ವಾಕ್ಯ ಇದೆಯಲ್ಲ, ಬ್ರಾಹ್ಮ ಸಮಾಜದ ಮುಖ್ಯಸ್ಥರೊಡನೆ ಇವನಿಗೆ ಭಿನ್ನಾಭಿಪ್ರಾಯ ಹುಟ್ಟುಕೊಂಡು ಬಿಟ್ಟಿದೆ, ಅದರಿಂದ ಅದು ಒಡೆದೋಗ್ತದೆ, ಎರಡು ಬೇರೆ ಬೇರೆ ಪಾರ್ಟಿ ಆಗ್ಬಿಡತ್ತೆ, ಎರಡು ಬ್ರಾಹ್ಮ ಸಮಾಜ ಆಗ್ಬಿಡತ್ತೆ. ಇದನ್ನು ಕೂಡ ನಾವು ಗಮನಿಸಕ್ಕೆ ಯೋಗ್ಯವಾದಂತಹ ವಿಷಯವೇ ಆಗಿದೆ. ಸುಮ್ಮನೆ ಹಾಗೆ ಓದ್ಕೊಂಡು ಹೋದ್ರೆ ಹೋಗ್ಬೋದು, ಗಮನಿಸಿದ್ರೆ ಗಮನಿಸಬಹುದು. ನೋಡಿ, ಬ್ರಾಹ್ಮ ಸಮಾಜ ಅಂದ್ರೆ ಪರಬ್ರಹ್ಮದ ಕುರಿತಾದಂತಹ ತತ್ವವನ್ನ ಮನನ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿರುವಂತಹ ಸಂಸ್ಥೆ. ಪರಬ್ರಹ್ಮ ಅಖಂಡ, ಈ ಮನುಷ್ಯರು ಅದಕ್ಕೆ ಕೈ ಹಾಕಿದ್ದು ಅದು ಖಂಡ ಥಂಡು. ಮನುಷ್ಯರು ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಅದು ಏನಾದರೂ ಒಂದಷ್ಟು ಕೆಲಸ ಮೇಲೆ ಹೋಗ್ರೆ ಆಗದೆ ಇರೋದೇ ಇಲ್ಲ ಅಂತನ್ನೋದಕ್ಕೆ ಇದೊಂದು ಸಾಕ್ಷಿ. ಬೌದ್ಧರಲ್ಲೂ ಕೂಡ ಎರಡು ಪಂಗಡವಾಯಿತು, ಮಹಾಯಾನ ಹೀನಯಾನ ಅಂತ. ಮುಸಲ್ಮಾನರಲ್ಲೂ ಕೂಡ ಇದೆ, ಅವರು ಕೂಡ ಅಖಂಡ ಸಚ್ಚಿದಾನಂದ ನಿರ್ವಿಕಾರ ಪರಬ್ರಹ್ಮದ ಉಪಾಸಕರು. ಅವರು ಪರಬ್ರಹ್ಮ ಅಂತ ಅವರು ಕರೆಯೋದಿಲ್ಲ, ಆ ವಿಚಾರ ಬೇರೆ. ಅಂತಹ ನಿರ್ಗುಣ ನಿರಾಕಾರ ಅಖಂಡ ಸಚ್ಚಿದಾನಂದವನ್ನ ಭಾವಿಸತಕ್ಕಂತಹ ವ್ಯಕ್ತಿಗಳು ಅಖಂಡವಾಗಿ ಇರಲಾರರು ಅಂತನ್ನುವ ಒಂದು ಸತ್ಯ ನಮಗೆ ಗೋಚರವಾಗುತ್ತೆ. ಎಲ್ಲಿಯವರೆಗೆ ನಾವು ಮನಸ್ಸು ಉಳ್ಳ ಮನುಷ್ಯರು ಅಲ್ಲಿಯವರೆಗೆ ಅಭಿರುಚಿ ವ್ಯತ್ಯಾಸ ಬಂದುಬಿಡ್ತದೆ. ಅಭಿರುಚಿಗಳಲ್ಲಿ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಬಂದ ಕೂಡಲೇ ಎಂಥ ಸಂಘ ಸಂಸ್ಥೆಯು ಕೂಡ ಒಡೆದೋಗ್ತದೆ, ಅಥವಾ ಅವನೊಬ್ಬನೇ ಹೊರಗೆ ಬಂದ್ಬಿಡ್ತಾನೆ. ಆ ಸಂಘ ಸಂಸ್ಥೆಯ ಧ್ಯೇಯ ಧೋರಣೆಗಳು ಅಲ್ಲಿಯವರೆಗೆ ಅವನ ಮನಸ್ಸಿಗೆ ಆಗಬಹುದು ಅಂತಿದ್ದದ್ದು ಕಾಲಕ್ರಮದಲ್ಲಿ ಆಗೋದಿಲ್ಲ ಅಂತಾಗಿ ಅವನು ಹೊರಕ್ಕೆ ಬಂದು ಬಿಡುವಂತಹ ಸಂದರ್ಭ. ಇದೆಲ್ಲ ಬಹಳ ಸಹಜ ಅಂತ ಹೇಳೋದಕ್ಕೋಸ್ಕರ ನಾನು ಎತ್ತಿ ಆಡ್ತಾ ಇದ್ದೇನೆ. ಅಭಿಪ್ರಾಯ ಅಂತ ಹೇಳತಕ್ಕಂತಹದ್ದು ಬದಲಾಗಿ ಬಿಡುತ್ತದೆ. ಉದಾಹರಣೆಗೆ ಸನ್ಯಾಸಿಗಳು ಅಂತ ಏನಿದ್ದಾರು, ಉದಾಹರಣೆಗೆ ಇಲ್ಲೇ ಕೂತಿದ್ದೀನಲ್ಲ ನಿಮ್ಮ ಮುಂದೆ, ನೇನು ಇವರು ಒಂದು ವಯಸ್ಸು ಬರುವವರೆಗೆ ಅವರವರ ಮನೆಗಳಲ್ಲೇ ಇದ್ದು ಅಮ್ಮನನ್ನ ಅಮ್ಮ ಅಂತ, ಅಪ್ಪನನ್ನ ಅಪ್ಪ ಅಂತ, ಅಣ್ಣನನ್ನ ಅಣ್ಣ ಅಂತ, ತಂಗಿಯನ್ನ ತಂಗಿ ಅಂತ ಕರ್ಕೊಂಡು ನಾವೆಲ್ಲ ಇನ್ಮುಂದೆ ಆದರ್ಶವಾದಂತಹ ಜೀವನವನ್ನ ಅವಿಭಕ್ತ ಕುಟುಂಬವಾಗಿ ನಾವು ಬದುಕಬೇಕು ಅಂತ ಇತ್ಯಾದಿ ಮಾತುಗಳನ್ನೆಲ್ಲ ಆಡ್ಕೊಂಡಿದ್ದವರೇ. ಇದು ನಮ್ಮವರು, ಇವರು ನಮ್ಮವರು, ಇದು ನನ್ನದು, ಇದು ತಮ್ಮದು, ಈ ತರ ಭಾವನೆಯಿಂದಲೇನೆ ವ್ಯವಹರಿಸಿದವರೇ. ಆದರೆ ಯಾವುದೋ ಒಂದು ಮಾನಸಿಕ ಸ್ಥಿತಿ, ಯಾವುದೋ ಒಂದು ವಯಸ್ಸಿನಲ್ಲಿ ವ್ಯತ್ಯಾಸ ಹೊಂದಿಬಿಡುತ್ತದೆ, ಆಗ ಅಭಿಪ್ರಾಯ ಬೇರೆ ಆಗಿಬಿಡುತ್ತದೆ. ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಆಸ್ತಿ ಪಾಸ್ತಿ ನಗ ನಾಣ್ಯ ಎಲ್ಲವನ್ನೂ ಕೂಡ ಅದರ ಪಾಡಿಗೆ ಒತ್ತಟ್ಟಿಗೆ ಬಿಟ್ಟು ಇತ್ತ ಬಂದು ತಾನು ಬೇರೆ ಆಗ್ತಾನೆ. ತಾನು ಬೇರೆ ಆಗ್ತಾನೆ ಅದರಿಂದ ಯಾತಕ್ಕೆ ಅಂತಂದ್ರೆ ಅಲ್ಲಿವರೆಗೆ ಅವನು ಒಂದಾಗಿದ್ದು ಸಂಕುಚಿತವಾದ ಒಂದು, ಈಗ ಬೇರೆಯಾದದ್ದು ಯಾತಕ್ಕೆ ಅಂದ್ರೆ ಅನಂತವಾದ ಒಂದಾಗುವುದಕ್ಕಾಗಿ. ಅದರಲ್ಲೂ ಒಳ್ಳೇದಿದೆ, ಬೇರೆಯಾದ ತಕ್ಷಣ ಕೆಟ್ಟದ್ದೇ ಅಂತ ಭಾವಿಸಬೇಕಾಗಿಲ್ಲ. ಅನಂತತೆಯ ಕಡೆಗೆ ಗಮನವನ್ನ ಹರಿಸಿದಾಗ ಅಭಿಪ್ರಾಯ ವ್ಯತ್ಯಾಸ ಬಂದ್ಬಿಡುತ್ತದೆ. ಸಾಧಾರಣ ಸಾಂಸಾರಿಕರಿಗೂ ಈ ಬಗೆಯ ಸನ್ಯಾಸ ಮನೋಧರ್ಮ ಇರತಕ್ಕಂಥವರಿಗೂ ಅಭಿಪ್ರಾಯ ವ್ಯತ್ಯಾಸ ಬಂದ್ಬಿಡ್ತದೆ. ಆವಾಗ ಮಾತ್ರ ಯಾರು ಎಷ್ಟೇ ಹೇಳಿದ್ರು ಕೂಡ ಹರ್ಗಿಸ್ ಈತ ಕೇಳಲಾರ. ಹೀಗೆ ಆ ವಿಜಯಕೃಷ್ಣ ಗೋಸ್ವಾಮಿ ಇದಾನಲ್ಲ, ಅವನು ಮೊದಲು ಆ ಬ್ರಾಹ್ಮ ಸಮಾಜದಿಂದ ಪ್ರಭಾವಿತನಾಗಿ ಅಲ್ಲಿ ಹೋಗಿ ಸೇರ್ಕೊಂಡವನು. ಕೇಶವಚಂದ್ರ ಸೇನ ಇತ್ಯಾದಿ ಪ್ರಭಾವಿತರಾದಂತಹ ಅಥವಾ ಪ್ರಭಾವಶಾಲಿಗಳಾದಂತಹ ವಾಗ್ಮಿಗಳ ಒಂದು ವರ್ಚಸ್ಸಿನಿಂದಾಗಿ ಇವರು ಆಕರ್ಷಿಸರಾಗಿ ಆ ಕಡೆ ಹೋದದ್ದು. ಆದರೆ ಯಾವಾಗ ಶ್ರೀರಾಮಕೃಷ್ಣರು ಇವರ ದೃಷ್ಟಿಪಥದಲ್ಲಿ ಕಾಣಿಸಿಕೊಂಡ್ರು. ಆಗ ಅವರ ಒಳಗಡೆ ಇರುವಂತಹ ಬೇರೆ ಸಂಸ್ಕಾರ ಇದೆಯಲ್ಲ, ಸುಪ್ತವಾಗಿದ್ದ ಸಂಸ್ಕಾರ, ಅದಕ್ಕೆ ಅದರ ಅಭಿವ್ಯಕ್ತಿಗೊಂದು ಅವಕಾಶ, ಪ್ರಚೋದನೆ, ಪ್ರೇರಣೆ ಸಿಕ್ಕಿದಂತಾಗಿಬಿಡ್ತು. ಶ್ರೀರಾಮಕೃಷ್ಣನನ್ನು ನೋಡಿದಾಗ ಅವರಲ್ಲಿ ತುಂಬಿ ಹರಿತಾ ಇದ್ದಂತಹ ಭಕ್ತಿ, ಪ್ರೇಮ, ಭಗವದ್ ಭಕ್ತಿ, ಭಗವದ್ ಪ್ರೇಮ, ಅದರ ರಸ, ಆ ರಸಾಸ್ವಾದ ಅಂತ ಹೇಳ್ತಕ್ಕಂತಹದ್ದು ಈ ಬಡಜೀವಿಗೆ ಆದಾಗ ಆ ಬ್ರಾಹ್ಮ ಸಮಾಜದ ತತ್ವಗಳನ್ನೆಲ್ಲ ಒತ್ತಟ್ಟಿಗಿಟ್ಟು ಇತ್ತ ಕಡೆಗೆ ಬರೋಕ್ ಶುರು ಮಾಡ ಆಗಾಗ ಬರ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ಮಾಸ್ಟರ್ ಮಾಷೆ ಬರೀತಾನೆ, ಶ್ರೀರಾಮಕೃಷ್ಣರ ಭಕ್ತಿಭಾವ ಭರಿತವಾದ ಕುಣಿತದೊಂದಿಗೆ ತಾನೂ ಕೂಡ ಸೇರಿಕೊಂಡು ಕುಣಿತಾ ಇದ್ದಂತೆ. ವಿಜಯಕೃಷ್ಣ ಗೋಸ್ವಾಮಿಯ ಭಾವಚಿತ್ರವನ್ನು ನೀವು ನೋಡಬೇಕು, ಭಕ್ತಿಮಯವಾದಂತಹ ಶರೀರ ಅದು, ಸ್ವಲ್ಪ ತುಂಬಿಕೊಂಡಿತ್ತು, ಸ್ವಲ್ಪ ಏನು, ಒಳ್ಳೆ ದಪ್ಪದ ಶರೀರ. ಆ ಒಂದು ಪರಿಮಾಣಕ್ಕೆ ತಕ್ಕಂತೆ ಉರುಟಾದ ದುಂಡಗಿರುವಂತಹ ಮಧ್ಯಪ್ರದೇಶ ಅಂದ್ರೆ ಹೊಟ್ಟೆ. ಆ ವ್ಯಕ್ತಿ ಭಾವಭರಿತನಾಗಿ ಶ್ರೀರಾಮಕೃಷ್ಣದೊಂದಿಗೆ ಕುಣಿದಿದ್ರೆ ಅವತ್ತು ಹೇಗಿದ್ದಿರಬಹುದು ಅಂತ ಅನ್ನೋದನ್ನು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ನಾವು ಆನಂದಿಸಬಹುದು. ಪ್ರತಿ ಭಾನುವಾರ ಮಾಸ್ಟರ್ ಮಾಷೆಯ ಮುಂದುವರಿತಾ ಬರೀತಾನೆ, ಪ್ರತಿ ಭಾನುವಾರ ಅನೇಕ ಮಂದಿ ಭಕ್ತರು ಪರಮಹಂಸರನ್ನು ಸಂದರ್ಶಿಸಲು ಬರ್ತಾ ಇದ್ದಾರೆ. ಆದ್ರಿಂದ ಯಾರು ಅವರೊಡನೆ ಅನ್ಯೋನ್ಯವಾಗಿ ಬರೀಬೇಕು ಅಂತ ಇದ್ದಾರೋ ಅವರು ಉಳಿದ ಬಿಡುವಿನ ದಿನಗಳಲ್ಲಿ ಇಲ್ಲಿಗೆ ಬರ್ತಾರೆ. ಭಾನುವಾರ ಎಲ್ಲರೂ ಬಂದ್ಬಿಡ್ತಾರೆ, ಎಷ್ಟು ಸಾಧ್ಯ ಆಗುತ್ತೋ ಅವರವರಿಗೆ ಪಡ್ಕೊಳ್ತಾರೆ. ವೈಯಕ್ತಿಕವಾಗಿ ಶ್ರೀರಾಮಕೃಷ್ಣೊಡನೆ ಮಾತನಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಸಾರ್ವಜನಿಕರೆಲ್ಲ ಇರೋದ್ರಿಂದ. ಆದ್ರೆ ಯಾರು ಅನ್ಯೋನ್ಯವಾಗಿ ಬರೀಬೇಕು, ವೈಯಕ್ತಿಕವಾಗಿ ಬರೀಬೇಕು, ಶ್ರೀರಾಮಕೃಷ್ಣನಿಗೆ ತಾವು ಮಾತನಾಡಬೇಕು, ಅವ್ರ ಮಾತು ತಾವು ಕೇಳಬೇಕು, ತಾವು ವೈಯಕ್ತಿಕವಾಗಿ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಬೇಕು, ಅದಕ್ಕೆ ಪ್ರತ್ಯೇಕವಾದ ಒಂದು ಉತ್ತರವನ್ನು ಪಡೀಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆ ಉಳ್ಳವರು ಯಾವುದೋ ಒಂದು ವಾರದ ದಿನದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತನೂ ವರ್ತಮಾನವನ್ನ ಮಾಸ್ಟರ್ ಮಾಷೆ ಕೊಟ್ಟಿದ್ದಾನೆ. ಎಡೆದೇರ್ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದ ವಿಷ್ಣು ಎಂಬ ಹುಡುಗ ಚೂರಿಯಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ. ಈಗ ಮಾತು ಆತನ ಸಂಬಂಧವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಹುಡುಗನ ಸಂಬಂಧವಾಗಿ, ಆ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟದ್ದನ್ನು ಕೇಳಿ ನನ್ನ ಮನಸ್ಸು ಕೆಟ್ಟು ಹೋಗ್ಬಿಟ್ಟಿದೆ. ಸ್ಕೂಲ್ನಲ್ಲಿ ಓದ್ತಾ ಇದ್ದ, ಆಗಾಗ ಇಲ್ಲಿಗೆ ಬರ್ತಿದ್ದ, ಮತ್ತೆ ಹೇಳ್ತಾ ಇದ್ದ ಸಂಸಾರ ತನಗೆ ರುಚಿಸ್ತಾ ಇಲ್ಲ ಅಂತ. ಒಮ್ಮೆ ಪಶ್ಚಿಮ ಪ್ರಾಂತಕ್ಕೆ ಹೋಗಿ ಅಲ್ಲಿ ಕೆಲವು ದಿನಗಳನ್ನ ತನ್ನ ಸಂಬಂಧಿಗಳೊಡನೆ ಕಳೆದ. ಅಲ್ಲಿ ಹುಲ್ಲುಗಾವಲು, ಕಾಡು, ಬೆಟ್ಟ ಇವುಗಳ ಕಡೆಗೆ ಹೋಗಿ ಏಕಾಂತದಲ್ಲಿ ಧ್ಯಾನ ಮಾಡ್ತಾ ಇದ್ದ ಆತ. ತನಗೆ ಅನೇಕ ಭಗವದ್ ರೂಪ ದರ್ಶನ ಆಗಿದೆ ಅಂತ ಒಮ್ಮೆ ನನಗೆ ತಿಳಿಸಿದ್ದ. ಬಹುಶಃ ಇದು ಆತನ ಕೊನೆಯ ಜನ್ಮ ಇರಬೇಕು. ಹಿಂದಿನ ಜನ್ಮಗಳಲ್ಲಿ ಆತ ಬಹಳವಾಗಿ ಸಾಧನೆ ಮಾಡಿದ್ದ, ಸ್ವಲ್ಪ ಬಾಕಿ ಉಳಿದುಕೊಂಡಿದ್ದಿರಬೇಕು, ಅದು ಈ ಜನ್ಮದಲ್ಲಿ ಮುಗಿದು ಹೋಗ್ಬಿಟ್ಟಿತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ವಿಷ್ಣು ಅನ್ನುವ ಹುಡುಗ ಸ್ಕೂಲ್ನಲ್ಲಿ ಓದ್ತಾ ಇದ್ದಂತೆ ಆತ, ಕಾಲೇಜ್ ಅಲ್ಲ, ಇನ್ನೂ ಯೌವನಾವಸ್ಥೆಗೆ ಕೂಡ ಬಂದಿಲ್ಲ ಆತ. ಆತ ಶ್ರೀರಾಮಕೃಷ್ಣ ಬಳಿಗೆ ಆಗಾಗ ಬರ್ತಾ ಇದ್ದಂತೆ, ಒಂದ್ ಮಾತು ಹೇಳ್ತಾ ಇದ್ದಂತೆ, ನನಗೆ ಸಂಸಾರ ಸಾಕಾಗಿದೆ, ಸಂಸಾರ, ಹುಡುಗನಿಗೆ ಸಂಸಾರ ಸಾಕಾಗಿದೆಯಂತೆ. ಅದೇನು ಸಂಸಾರ ಕಟ್ಟಿದ, ಏನು ಸಂಸಾರ ಕಟ್ಟಿದೆ, ಇದ್ರೂ ಕೂಡ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಅಂತ ಹೇಳ್ತಕ್ಕಂತಹ ಸಂಸಾರ ಅಂತ ಹೇಳ್ತಕ್ಕಂತಹದ್ದು ಕೂಡ ಸಾರವತ್ತಾಗಿ ಅವನಿಗೆ ಕಾಣ್ತಾ ಇಲ್ಲ. ಯಾತಕ್ಕೆ ಅವನಿಗೆ ಭಗವದ್ ದರ್ಶನ ಆಗ್ತಾ ಇದೆ. ಅದೇ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ ಪಶ್ಚಿಮ ಪ್ರಾಂತಕ್ಕೆ ಅಂತಂದ್ರೆ ಆ ಕಡೆ ಬೊಂಬಾಯಿ, ಗುಜರಾತ್ ಇತ್ಯಾದಿ ಪ್ರದೇಶ, ಅಲ್ಲಿ ಅವನ ಸಂಬಂಧಿಕರಿದ್ರೆ ಅಲ್ಲಿಗೆ ಹೋಗಿದ್ದಾಗ ಅವನು ಬಾಕಿ ಉಳಿದ ಸಂಬಂಧಿಗಳೊಡನೆ ಆಟಗೀಟ ಏನು ಆಡ್ತಾ ಇರಲಿಲ್ಲ. ಬದಲಾಗಿ ಹುಲ್ಲುಗಾವಲುಗೋ ಅಥವಾ ಬೆಟ್ಟ ಪ್ರದೇಶಕ್ಕೋ ಹೋಗ್ಬಿಟ್ಟಿದೆ, ಏಕಾಂತ ಪ್ರದೇಶಕ್ಕೆ ಹೋಗ್ಬಿಟ್ಟು ಧ್ಯಾನದಲ್ಲಿ ನಿರತನಾಗಿ ಕುಳಿತು ಬಿಡ್ತಾ ಇದ್ದಂತೆ. ಅವನಿಗೆ ಆಗಾಗ ಕೆಲವು ಭಗವದ್ ರೂಪ ದರ್ಶನ ಆಗ್ತಾ ಇತ್ತಂತೆ. ಶ್ರೀರಾಮಕೃಷ್ಣಿಗೆ ಬಂದು ಅದನ್ನೆಲ್ಲ ಹೇಳ್ತಾ ಇದ್ದಂತೆ. ಹುಡುಗ ಒಬ್ಬ ಶ್ರೀರಾಮಕೃಷ್ಣಿಗೆ ಬಂದು ಹೇಳ್ತಾ ಇದ್ದಂತೆ. ಎಷ್ಟು ವಿಚಾರಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಆ ಹುಡುಗ ಅಲ್ಲಿ ಇಲ್ಲಿ ಎಲ್ಲಿಗೂ ಹೋಗದೇನೇ ಶ್ರೀರಾಮಕೃಷ್ಣ ಬಳಿಗೆ ಬರಬೇಕಾದ್ರೆ, ಶ್ರೀರಾಮಕೃಷ್ಣ ಅಂತ ಸತ್ವವನ್ನು ಅವನು ಗುರುತಿಸಬೇಕಾದ್ರೆ ತನ್ನ ಮನದ ಭಾವನೆಯನ್ನ ಬಾಕಿ ಉಳಿದಂತ ಯಾವ ಗಣ್ಯ ವ್ಯಕ್ತಿಯೂ ಕೂಡ ಅರಿತು ಸಮಾಧಾನವನ್ನು ಕೊಡಲಾರಾಸ್ಪಡ್ತಕ್ಕಂತಹ ಒಂದು ಪ್ರಜ್ಞೆ ಅವನಿಗೆ ಇರಬೇಕಾದ್ರೆ ಆ ಹುಡುಗನಿಗೆ ಯೋಚನೆ ಮಾಡಿ, ಯಾರೆಂದರೆ ಅವರ ಬಳಿಗೆ ಹೋಗಿ ತನ್ನ ಅಮೂಲ್ಯವಾದಂತಹ ಅನುಭವಗಳನ್ನು ಹೇಳಿ ಅವರ ಹತ್ರ ಚೀಮಾರಿ ಅಂತ ಅನಿಸ್ಕೊಳ್ಳಿ, ಏನೋ ನಿನ್ ಬುದ್ಧಿ ಕೆಟ್ಟಿದೆ, ನಿನಗೆ ಮನಸ್ಸಿನ ಮಾನಸಿಕ ಚಿಕಿತ್ಸೆ ಕೊಡಬೇಕಾಗಿದೆ ಇತ್ಯಾದಿ ಮಾತುಗಳನ್ನೆಲ್ಲ ಅನಿಸ್ಕೊಳ್ಳುವಂತಹ ಪರಿಸ್ಥಿತಿ, ಯಾರೆಂದ್ರೆ ಅವರೊಡನೆ ಇಂತಹ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳ್ತು ಅಂತ ಹೇಳಿದ್ರೆ ನಮ್ಗೆ ಅದೇ ಗತಿ. ಆ ಹುಡುಗ ಬೇರೆ ಯಾವ ಗಡ್ಡದ ವ್ಯಕ್ತಿ ಹತ್ರಕ್ಕೂ ಹೋಗಲಿಲ್ಲ, ಅಥವಾ ನಾಮ ಹಾಕಿಕೊಂಡಂತ ವ್ಯಕ್ತಿ ಹತ್ರ ಹೋಗಲಿಲ್ಲ, ಅಥವಾ ಬಾಕಿ ಉಳಿದ ಎಷ್ಟೋ ಜನ ಸನ್ಯಾಸಿಗಳೆಲ್ಲ ಅಲ್ಲಿ ಇದ್ದಿರಬಹುದು ಅವ್ರ ಬಳಿಗೂ ಹೋಗಲಿಲ್ಲ. ಬದಲಾಗಿ ಶಾಂತವಾಗಿ ಶ್ರೀರಾಮಕೃಷ್ಣ ಬಳಿಗೆ, ಅದೇ ಶ್ರೀ ಮಾಸ್ಟರ್ ಮಾಷೆಯ ಬರಿತನಲ್ಲ, ಭಾನುವಾರ ಬರದೆ ಯಾವುದೋ ವಾರದ ದಿನಗಳಲ್ಲಿ ಬಂದು ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ತನ್ನ ಆತ್ಮೀಯ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರಿಂದಲೂ ಕೂಡ ಕೆಲವು ಸಲಹೆ ಸೂಚನೆಗಳನ್ನು ಪಡೆದು ಆಲೋಚನೆ ಮಾಡಬೇಕು. ಸರಿಯಾದ ಮುಮುಕ್ಷುಗಳು ಅಥವಾ ಸರಿಯಾದ ಮುಕ್ತ ಪುರುಷರು ಅವರವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳೊಡನೆ ಮಾತ್ರ ಹೋಗಿ ಸಂಪರ್ಕ ಮಾಡ್ತಾನೆ. ಸ್ವಾಭಾವಿಕವಾದಂತಹ ಒಂದು ಆಕರ್ಷಣೆಯಲ್ಲಿ ಉಂಟಾಗ್ತದೆ ಭಗವಂತ ಅಂತಿರ್ತಕ್ಕಂತಹ ಚೈತನ್ಯ, ಒಳಗಡೆ ಹಿಂದ್ಗಡೆ ಇರತಕ್ಕಂತಹ ಚೈತನ್ಯ ಅಂತಹ ವ್ಯಕ್ತಿಗಳನ್ನೇ ಅಲ್ಲಿ ಹೋಗಿ ಸೇರಿಸ್ತದೆ. ನಾವು ಕೂಡ ಹಾಗಾದ್ರೆ ಎಷ್ಟೋ ಜನ ಸೇರ್ಕೊಂಡಿದ್ದೀವಲ್ಲ, ಅದನ್ನ ನಮ್ಮ ಕರ್ಮ ಸೇರಿಸಿದ್ದದು, ಅದು ಭಗವಂತ ಸೇರಿಸಿದ್ದಲ್ಲ, ಕರ್ಮ. ಎಷ್ಟೋ ಜನರೊಡನೆ ನಾವು ಬೆರೆತಾಡುವ ರೀತಿ ನೋಡಿದ್ರೆ ತಲೆ ತಲೆ ಚಚ್ಚಿಕೊಳ್ಳುವಂತೆ ಆಗೋದಿಲ್ವೇ ಅನುಭವ? ಯಾವಾಗ ಪರಸ್ಪರರ ಸಂಪರ್ಕದಿಂದ ಪರಸ್ಪರರ ಆನಂದ ಉತ್ಕರ್ಷವಾಗ್ತಾ ಇದೆ ಅಂದ್ಕೊಂಡು ಬಂದ್ರೆ ಅದು ಭಗವಂತ ಅವ್ರನ್ನ ಹತ್ತು ಸೇರಿಸಿದ್ದ ಅಂತ ಅರ್ಥ. ಕೆಟ್ಟ ಪರಿಸ್ಥಿತಿಯೇ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ಮ ಸೇರಿಸಿದೆ ಹತ್ತಿರಕ್ಕೆ. ಸಕಾಲ ಬಂದು ಕೂಡಲೇ ಅಂತವ್ರನ್ನೇ ಹತ್ತಿರ ಸೇರಿಸಿ ಬಡದ ಆಡಿಸಿ ನೋವು ಮಾಡಿಸಿ ಏನೇನು ಅನುಭವಿಸಬೇಕೋ ಅದನ್ನು ಅನುಭವಿಸಿ ಕಳಿಸ್ಬಿಡ್ತದೆ. ಇಲ್ಲಿ ಆ ಹುಡುಗ ಈ ರೀತಿಯಲ್ಲಿ ಬಂದು ಸಂಪರ್ಕವನ್ನು ಇಟ್ಕೊಂಡಿದ್ದಲ್ಲದೆ ನೆನೆ ಶ್ರೀರಾಮಕೃಷ್ಣ ಅವನ ಬಗ್ಗೆ ಹೇಳ್ತಾರೆ, ಇದು ಆತನ ಕೊನೆಯ ಜನ್ಮ ಆಗಿರಬೇಕು, ಆತ ಹಿಂದಿನ ಹಲವಾರು ಜನ್ಮಗಳಲ್ಲಿ ಬಹಳವಾಗಿ ಸಾಧನೆ ಮಾಡಿದ ಹಾಗೆ ಕಾಣುತ್ತದೆ, ಎಲ್ಲೋ ಸ್ವಲ್ಪ ಬಾಕಿ ಉಳಿದುಕೊಂಡಿತ್ತು, ಇಷ್ಟೊಂದು ಸಾಧನೆ ಮಾಡಬೇಕಾಗಿತ್ತು. ಎಷ್ಟು ಸಾಧನೆ ಮಹಾ, ಅದು ಹುಡುಗ ಇನ್ನು ಶಾಲೆಗೆ ಹೋಗುವ ಹುಡುಗ, ಎಷ್ಟು ಸಾಧನೆ ಮಾಡಿದ್ದಾನವನು? ಏನೋ ಒಂದು ಎರಡು ಮೂರು ವರ್ಷ ಆತರ ಕುಳಿತುಕೊಂಡು ಧ್ಯಾನ ಮಾಡಿರ್ಬೋದು ಅಷ್ಟೇ, ಅಷ್ಟೇ ಬಾಕಿ ಇತ್ತು. ಅದಷ್ಟು ಕೂಡ ಮಾಡಬೇಕಾಗಿತ್ತು, ಭಗವಂತನಿಗೆ ಅಷ್ಟನ್ನು ಕೂಡ ಕೊಡಬೇಕಾಗಿತ್ತು ಲೆಕ್ಕಾಚಾರ ಸಂಪೂರ್ಣ. ಈ ಮಾತನ್ನ ಹೇಳಿ ಅದನ್ನ ಸಾಬೀತುಪಡಿಸುವುದಕ್ಕೆ, ಅಂದ್ರೆ ಎಲ್ಲೋ ಸ್ವಲ್ಪ ಬಾಕಿ ಉಳಿದಿತ್ತು, ಅದಕ್ಕೋಸ್ಕರ ಒಂದು ಜನ್ಮ ಎತ್ತಬೇಕಾಯ್ತು, ಆ ಜನ್ಮದಲ್ಲಿ ಅವುಗಳನ್ನ ಒಂದಿಷ್ಟು ನಾಮಕೆ ವಾಸ್ತೆ ಮಾಡಿ ಮುಗಿಸ್ಬೇಕಾಗಿತ್ತು ಅಂತನ್ನುವ ಹಾಗೂ ಇರುತ್ತದೆ ಒಂದು ಅಂತನ್ನೋದನ್ನ ಪುರಾವೆಯ ಮೂಲಕ ತೋರಿಸೋದಕ್ಕೋಸ್ಕರ, ಅದನ್ನ ದೃಢಪಡಿಸೋದಕ್ಕೋಸ್ಕರ ಒಂದು ಪುಟ್ಟ ಕತೆ ಹೇಳ್ತಾರೆ. ಹೇಳ್ತಾರೆ, ಪೂರ್ವ ಜನ್ಮದ ಸಂಸ್ಕಾರವನ್ನ ಒಪ್ಪಿಕೊಳ್ಬೇಕಾಗ. ಇದರ ಸಂಬಂಧವಾಗಿ ಶವ ಸಾಧನೆ ಮಾಡ್ತಾ ಇದ್ದಂತಹ ಒಬ್ಬನ ಕತೆ ಕೇಳಿದ್ದೇನೆ ನಾನು. ಆತ ದಟ್ಟ ಕಾಡಿಗೆ ಹೋಗಿ ಭಗವತಿಯ ಆರಾಧನೆ ನಡೆಸುತ್ತಿದ್ದ. ಮೊದಲು ಆತನಿಗೆ ಭಯಂಕರ ದರ್ಶನಗಳೆಲ್ಲ ಆದವು. ಕೊನೆಗೆ ಒಂದು ಹುಲಿ ಬಂದು ಆತನನ್ನ ಹಿಡಿದು ಕೊಂದಾಕ್ಬಿಡ್ತು. ಆ ಮಾರ್ಗವಾಗಿ ಹೋಗ್ತಾ ಇದ್ದ ಒಬ್ಬ ಮನುಷ್ಯ ಹುಲಿಯನ್ನು ಕಂಡು ಮರ ಹತ್ತುಬಿಟ್ಟಿದ್ದ. ಶವ ಮತ್ತು ಅದರ ಪೂಜೆಗೆ ಬೇಕಾದ ಅನೇಕ ಪೂಜಾ ಸಲಕರಣೆಗಳು ಅಲ್ಲಿ ಸಿದ್ಧವಾಗಿರೋದನ್ನ ನೋಡಿ ಮರದಿಂದ ಇಳಿದು ಬಂದು ಆಚಮನ ಮಾಡಿ ಶವದ ಮೇಲೆ ಕುಳಿತುಕೊಂಡು ಬಿಟ್ಟ. ಸ್ವಲ್ಪ ಜಪತಪ ಮಾಡೋದ್ರೊಳಗೆ ಜಗನ್ಮಾತೆ ಭಗವತಿ ಸಾಕ್ಷಾತ್ಕಾರ ಕೊಟ್ಟು ಆತನಿಗೆ ಹೇಳಿದ್ಲು, ಮಗು ನಾನು ನಿನ್ನ ತಪಸ್ಸನ್ನು ಬಹಳವಾಗಿ ಮೆಚ್ಚಿದ್ದೇನೆ, ಯಾವ ವರ ಬೇಕಾದರೂ ಕೇಳು ಅಂತ. ಭಗವತಿಯ ಪಾದ ಪದ್ಮಗಳಿಗೆ ಪ್ರಣಾಮ ಮಾಡಿ ಆತ ಹೇಳಿದ, ಹೇ ತಾಯೇ, ನಿನಗೊಂದು ಪ್ರಶ್ನೆ ಹಾಕಬೇಕು ಅಂತಿದ್ದೇನೆ. ನಿನ್ನ ಕಾರ್ಯ ನೋಡಿ ನಾನು ಬಹಳವಾಗಿ ಆಶ್ಚರ್ಯಚಕಿತನಾಗಿದ್ದೇನೆ. ಆ ಮನುಷ್ಯ ಅಷ್ಟೊಂದು ಕಷ್ಟ ತೆಗೆದುಕೊಂಡು ಇಷ್ಟೊಂದು ಪೂಜಾ ಸಾಮಗ್ರಿಗಳನ್ನೆಲ್ಲ ಹವಣಿಸಿಕೊಂಡು ಬಹಳ ಕಾಲ ನಿನ್ನನ್ನು ಪೂಜಿಸಿದ, ಆದರೂ ನೀನು ಆತನ ಮೇಲೆ ದಯೆ ತೋರಲೇ ಇಲ್ಲ. ಆದರೆ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ, ನಾನು ಭಜನೆಹೀನ, ಸಾಧನಹೀನ, ಜ್ಞಾನಹೀನ, ಭಕ್ತಿಹೀನ, ಆದರೂ ನನ್ನ ಮೇಲೆ ಇಷ್ಟೊಂದು ಕೃಪೆ ತೋರಿಬಿಟ್ಟಿಯಲ್ಲ ಭಗವತಿಯಾಗ ನಗ್ತಾ ನಗ್ತಾ ಹೇಳಿದ್ಲು, ಮಗು ನಿನಗೆ ನಿನ್ನ ಹಿಂದಿನ ಜನ್ಮಗಳ ಜ್ಞಾಪಕ ಇಲ್ಲ, ನೀನು ನನಗಾಗಿ ಅನೇಕ ಜನ್ಮಗಳ ತಪಸ್ಸು ಮಾಡಿದ್ದೀಯೇ, ಆ ತಪಸ್ಸಿನ ಬಲದಿಂದ ಈ ಅನುಕೂಲತೆಗಳೆಲ್ಲ ನಿನಗೆ ದೊರೆತವು, ಈ ಅನುಕೂಲತೆಗಳನ್ನು ಕಿಂಚಿತ್ ಉಪಯೋಗಿಸಿಕೊಂಡು ಒಂದಿಷ್ಟು ಸಾಧನೆ ಮಾಡಿದೆ, ಆ ಮೂಲಕ ನನ್ನ ದರ್ಶನವನ್ನು ಪಡೆದೆ, ಈಗ ಯಾವ ವರ ಬೇಕು ಕೇಳು ಅಂತ ಈ ಕತೆ ಹೇಳ್ತಾರೆ. ಅಲ್ಲಿಗೆ ಕತೆ ಮುಗಿಯುತ್ತದೆ. ಯಾವ ವರ ಬೇಕು ಅಂತ ಅವಳು ಕೇಳಿದ್ಲಂತೆ. ಅಲ್ಲಿಗೆ ಕತೆ ಮುಗಿಸ್ತಾರೆ ಶ್ರೀರಾಮಕೃಷ್ಣ. ಮಕ್ಕಳು ಈ ಕತೆ ಕೇಳಿದ್ರೆ ಹೇಳ್ತಾ ಇದ್ರು, ಏನು ವರ ಕೊಟ್ಲು ಅಂತ ಹೇಳಲೇ ಇಲ್ವಲ್ಲ, ಅದು ಮಕ್ಕಳ ಕತೆ ಬಿಡಿ. ಇಲ್ಲಿ ಮುಖ್ಯಾಂಶವನ್ನು ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಜನ್ಮಾಂತರದ ಸಂಸ್ಕಾರ ಅಂತ ಅನ್ನೋದನ್ನು ಒಪ್ಪಬೇಕಾಗುತ್ತೆ. ಜನ್ಮಾಂತರಗಳಲ್ಲಿ ಮಾಡಿದಂತಹ ಸಾಧನೆಗಳು ಮುಂದಿನ ಜನ್ಮಕ್ಕೆ ಮುಂದುವರೆದುಕೊಂಡು ಹೋಗುತ್ತವೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯಿತೇ ಮಹತೋಭಯಾತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಧರ್ಮಾಚರಣೆಯನ್ನು ಮಾಡಿ ಅದು ಸಿದ್ಧಿಯನ್ನ ಹೊಂದದೆ ಮಧ್ಯದಲ್ಲೇ ಪ್ರಾಣ ಹೋಯಿತು ಅಂತಂದ್ರೆ ಆ ಕಡೆ ಲೌಕಿಕ ಭೋಗವೂ ಇಲ್ಲ, ಈ ಕಡೆ ಆಧ್ಯಾತ್ಮಿಕ ಯೋಗವೂ ಇಲ್ಲ, ಈ ರೀತಿಯಲ್ಲಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗ್ತಾನಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀನಿ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಯಾವುದೂ ನಷ್ಟ ಆಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಅವನು ಸರಿಯಾದ ಜಾಗದಲ್ಲಿ ಹುಟ್ಟಿ ತಪಸ್ವಿಗಳ ವಂಶದಲ್ಲಿ ಹುಟ್ಟಿ ಅವನು ತನ್ನ ಸಾಧನೆಯನ್ನು ಮುಂದುವರಿಸಿ ಗುರಿಯನ್ನು ತಲುಪುತ್ತಾನೆ. ಬಹುನಿಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ಅರ್ಜುನ ನನಗೂ ನಿನಗೂ ಹಲವಾರು ಜನ್ಮಗಳಾದವು, ನಾನು ಆ ಜನ್ಮಗಳ ವಿವರಗಳನ್ನೆಲ್ಲ ಬಲ್ಲೆ, ನೀನು ಮಾತ್ರ ಅರಿಯೇ ಅಂತನ್ನುವ ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ. ಹೀಗೆ ಜನ್ಮಾಂತರಗಳ ವರ್ತಮಾನ ನಮಗೆ ಈ ರೀತಿಯಲ್ಲಿ ತಿಳಿದು ಬರುತ್ತದೆ. ಒಂದೊಂದು ಜನ್ಮದಲ್ಲಿ ಸತ್ಕಾರ್ಯವನ್ನೋ ದುಷ್ಕಾರ್ಯವನ್ನೋ ಸಾಧನೆಯನ್ನೋ ಏನೇನು ಮಾಡಿಕೊಂಡು ಬರ್ತೇವೋ ಅದು ಅಲ್ಲಿಗೆ ಮುಕ್ತಾಯವಾಗೋದಿಲ್ಲ. ಹೇಗೆ ಇವತ್ತು ಮಾಡಿದಂತಹ ಕರ್ಮಗಳ ಒಂದು ಪರಿಣಾಮ ಅಂತ ಹೇಳತಕ್ಕಂಥದ್ದು, ರಾತ್ರಿ ನಾವು ನಿದ್ರೆ ಮಾಡಿದವು ಅಂತನ್ನುವ ಕಾರಣದಿಂದ ಅದೆಲ್ಲ ಮುಕ್ತಾಯ ಹೊಂದಿ ಮುಂದಿನ ದಿನ ಎಲ್ಲ ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿದೆ ಅಂತೇನಾದರೂ ಉಂಟೆ? ಹಿಂದಿನ ದಿನ ಏನೇನು ಮಾಡಿಕೊಂಡು ಬಂದಿದ್ದೇವೋ ಅವೆಲ್ಲವೂ ಕೂಡ ಅರ್ಧಕ್ಕೆ ನಿಂತು ರಾತ್ರಿ ಸುಮಾರು 6 ಗಂಟೆಯಿಂದ ಹಿಡಿದು 8 ಗಂಟೆವರೆಗೆ, ಕೆಲವರು 10 ಗಂಟೆ ಅಂತ ಇಟ್ಕೊಳ್ಳಿ, ಗೊರಕೆ ಹೊಡೆದರೂ ಕೂಡ ಬೆಳಿಗ್ಗೆ ಎದ್ದ ಮೇಲೆ ಅದೇ ಹಿಂದಿನ ಕೆಲಸಗಳನ್ನು ಅವನು ಮುಂದುವರಿಸಿಕೊಂಡು ಬರ್ತಾನೆ. ಸತ್ತ ಹೆಣದ ಹಾಗೆ ಬಿದ್ದಿರ್ತಾರೆ ಆ ನಿದ್ರೆ ಕಣ್ಣಿನಲ್ಲಿ. ಶ್ರೀರಾಮಕೃಷ್ಣ ಹೇಳಿದಾಗೆ ಗೊರಕೆ ಹೊಡಿತ ತೆರೆದ ಬಾಯಿಗೆ ಒಂದ ಮಾಡಿದ್ರು ಅವನಿಗೆ ಗೊತ್ತಿಲ್ಲ, ಅವನು ಹೇಳ್ತಾನೆ ದೇವರಿಲ್ಲ ಅಂತ ಆ ಸಂದರ್ಭದಲ್ಲಿ ಹೇಳಕ್ ಹೊರಟಿದ್ದವರು. ಆ ರೀತಿಯಲ್ಲಿ ನಾವು ಎಚ್ಚರ ತಪ್ಪಿ ಬಿದ್ದಿರ್ತೇವೆ, ಆದರೂ ಮರುದಿನಕ್ಕೆ ನಮ್ಮ ಹಿಂದಿನ ಎಲ್ಲ ಕೆಲಸ ಕಾರ್ಯಗಳು ನೆನಪಾಗಿ ಮುಂದುವರಿಸಿಕೊಂಡು ಬರ್ತೇವೆ. ಹಾಗೇನೇನೆ ಇಂದಿನ ಜನ್ಮಗಳಲ್ಲಿ ನಾವು ಯಾವ್ಯಾವ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೋ ಅವೆಲ್ಲವೂ ಹಿಂದಿನ ಜನ್ಮಗಳ ಪರಿಣಾಮ, ಹಿಂದಿನ ಜನ್ಮಗಳ ಕೆಲಸದ ಮುಂದುವರಿಕೆ. ಆದರೆ ಹಿಂದಿನ ದಿನದ ಕೆಲಸ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಮುಂದಿನ ದಿನ ಹೇಗೆ ನೆನಪಿಗೆ ಬರುತ್ತವೋ ಆ ರೀತಿಯಲ್ಲಿ ಹಿಂದಿನ ಜನ್ಮಗಳದ್ದು ಈ ಜನ್ಮದಲ್ಲಿ ನಮಗೆ ನೆನಪಿಗೆ ಬರದೇ ಇರಬಹುದು. ಆದರೆ ಪ್ರೇರಣೆ ಪ್ರಚೋದನೆ ಅಂತ ಒಂದು ಶಬ್ದ ಇದೆ, ಅದು ಪ್ರೇರಿಸ್ತದೆ. ಆ ಪ್ರೇರಣೆಯೇ ಒಂದು ಬಗೆಯ ನೆನಪು, ಅದಕ್ಕನುಸಾರವಾಗಿ ಅವನು ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾನೆ. ಈ ಮಾತನ್ನು ಹೇಳಿದಾಗ ದುಷ್ಕರ್ಮ ಮಾಡ್ತಾ ಇದ್ದವನು ಹಾಗೆಯೇ ದುಷ್ಕರ್ಮ ಮುಂದಿರ್ಕೊಂಡು ಹೋಗ್ತಾ ಇರಬಹುದಲ್ಲ, ಹಾಗಾದ್ರೆ ಅವನು ಸತ್ಕರ್ಮಕ್ಕೆ ತಿರುಕೊಳ್ಳೋದು ಯಾವಾಗ ಅಂತನ್ನುವ ಪ್ರಶ್ನೆ ಬರುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದಷ್ಟು ಇಚ್ಛಾಶಕ್ತಿ ಅಂತ ಪರಮಾತ್ಮ ಇಟ್ಟಿದ್ದಾನೆ, ಅದು ಮೂಲಧನ, ಅದು ಪ್ರತಿಯೊಬ್ಬರಲ್ಲೂ ಒಂದಿಷ್ಟು ಇದ್ದೇ ಇರುತ್ತದೆ. ಆದ್ರಿಂದ ದುಷ್ಕರ್ಮ ಮಾಡಿದಾಗ ಉಂಟಾಗುವಂತಹ ದುಷ್ಫಲ, ಅವುಗಳ ತೀವ್ರವಾದಂತಹ ಅನುಭವ, ಅದನ್ನ ಅನುಭವಿಸುವ ಸಂದರ್ಭದಲ್ಲಿ ಜೀವಿ ಆಲೋಚನೆ ಮಾಡ್ತಾನೆ. ಇದು ಯಾತಕ್ಕೆ ಈ ತರ ಆಯ್ತು, ಅವರೆಲ್ಲ ಸುಖವಾಗಿದ್ದಾರೆ, ನನಗೆ ಮಾತ್ರ ಯಾತಕ್ಕೆ ಈ ದುರ್ಗತಿ ಅಂತ. ಆಗ ಆ ಸುಖವಾಗಿರ್ತಕ್ಕಂಥವರ ಸೌಜನ್ಯ, ಸದಾಚಾರ ಇವುಗಳನ್ನೆಲ್ಲ ನೋಡ್ತಾನೆ. ತಾನೂ ಕೂಡ ಹಾಗೆ ಮಾಡೋಣ, ತಾನೂ ಕೂಡ ಹಾಗೆ ಯಾಕೆ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಅನುಕರಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅನುಸರಿಸ್ತಾನೆ, ಆಮೇಲೆ ತನ್ನ ದಿಕ್ಕನ್ನೇ ಬದಲಾಯಿಸಿಕೊಡ್ತಾನೆ, ದುರ್ಮಾರ್ಗದ ದಿಕ್ಕನ್ನೇ ಬದಲಾಯಿಸಿಕೊಂಡು ಸನ್ಮಾರ್ಗಕ್ಕೆ ಬರ್ತಾನೆ. ಇಂತಹದ್ದಕ್ಕೆಲ್ಲ ಅವಕಾಶ ಇದೆ. ಆದ್ರಿಂದ ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಜನ್ಮಾಂತರಗಳ ಸಂಸ್ಕಾರಗಳು ತಿಳಿಸ್ತಕ್ಕಂಥವುಗಳು ಬಹಳಷ್ಟು ಕೆಲಸ ಮಾಡುತ್ತವೆ ಅಂತನ್ನುವ ಮಾತನ್ನ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಬೇಗ ಮುಂದುವರಿತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಕೇವಲ ಈ ಜನ್ಮದಲ್ಲೇ ಮಾಡಿಕೊಂಡು ಬಂದದ್ದು ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಅವನು ಹಿಂದಿನ ಜನ್ಮದಲ್ಲಿ ಬಹಳಷ್ಟು ಹೋರಾಟಗಳನ್ನು ನಡೆಸಿದ್ದ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾರಿಗೆ ಈ ಜನ್ಮದಲ್ಲಿ ಮಧ್ಯ ಮಧ್ಯ ಈ ತರ ಭಯಂಕರ ಆ ಮೊದಲಿನ ಸಾಧಕ ಇದ್ದಾನಲ್ಲ ಅವನಿಗೆ ಭಯಂಕರ ದರ್ಶನಗಳೆಲ್ಲ ಆದವು, ಹುಲಿ ಹಿಡಿದುಕೊಂಡು ಹೋಯ್ತು ಅಂತ ವರ್ತಮಾನ ಎಲ್ಲ ಬಂತಲ್ಲ, ಈ ರೀತಿಯಲ್ಲಿ ನಾವು ಈ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ನಮಗೇನದು ಕೆಟ್ಟದಾಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ದುಷ್ಕರ್ಮಗಳ ಫಲ ಅದು ಈಗ ಹುಲಿ ರೂಪದಲ್ಲಿ ಬಂದು ನಮ್ಮನ್ನು ಹಿಂಸಿಸ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಏನು ಅಪಾಯವಿಲ್ಲ. ಆದ್ರಿಂದಲೇನೇ ಎಷ್ಟೋ ಜನ ಬೆರಗಾಗ್ತಾ ಇರ್ತಾರೆ. ಈ ಜನ್ಮದಲ್ಲಿ ನಮಗೆ ಗೊತ್ತಿರುವಂತೆ ನಾವೇನು ದುಷ್ಕಾರ್ಯವನ್ನು ಮಾಡಿಲ್ಲ, ಆದರೂ ಕೂಡ ನಮಗೆ ನಾವು ಎಷ್ಟೊಂದು ಸತ್ಕಾರ್ಯವನ್ನೇ ಮಾಡ್ತಾ ಇದ್ದೇವೆ ಬುದ್ಧಿ ಅರಿತು, ಇಷ್ಟಾದರೂ ಕೂಡ ನಮಗೆ ಕೆಟ್ಟದ್ದೇ ಸಂಭವಿಸ್ತಾ ಇದೆಯಲ್ಲ ಯಾತಕ್ಕೆ ಅಂತ ಹೇಳಿದ್ರೆ, ಹಿಂದೆ ಮಾಡಿದಂತಹ ದುಷ್ಕರ್ಮಗಳ ಫಲ ಅದು ಅಂತ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆದರೆ ಈ ಮಾತನ್ನೇ ದೃಢವಾಗಿಟ್ಟುಕೊಂಡು ಆ ತರ ಕಷ್ಟಗಳು ಬಂದರೂ ಕೂಡ ಧೃತಿಗಿಡದೆ ಸತ್ಕಾರ್ಯದಲ್ಲಿ ಮತ್ತಷ್ಟು ಮುಂದುವರಿತಾ ಆ ದುಷ್ಪರಿಣಾಮಗಳನ್ನೆಲ್ಲ ಮೆಲ್ಲಗೆ ಹೋಗಲಾಡಿಸಿಕೊಳ್ಬೇಕಾಗತ್ತೆ ಅಂತ ನಾವು ತಿಳಿದುಕೊಳ್ಳಬಹುದಾಗತ್ತೆ. ಶ್ರೀರಾಮಕೃಷ್ಣ ಈ ಕಥೆಯನ್ನು ಹೇಳಿದಾಗ ಒಬ್ಬ ಭಕ್ತ ಹೇಳ್ತಾನೆ, ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಕೇಳಿ ನನಗೆ ಭಯ ಆಗ್ತಾ ಇದೆ ಅಂತ. ಈ ಭಕ್ತ ಹೇಳ್ತಾ ಇದ್ದಾನೆ ಎನ್ನುವ ಮಾತನ್ನು ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ. ಭಕ್ತ ಹೇಳಬೇಕಾದ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಬೇಕು. ಯಾರೋ ಎಲ್ಲೋ ಸತ್ರ ಆತ್ಮಹತ್ಯೆ ಮಾಡ್ಕೊಂಡು ಸತ್ರ, ಇವನ್ ಯಾತಕ್ಕೆ ಹೆದರ್ಬೇಕು? ಅಥವಾ ಇವನ ಮಗ ಏನಾದರೂ ಹೋಗಿ ಅದೇ ತರ ಆಗ್ತಾನೆ ಅಂತ ಆರಕ್ಕೆ ಭಯವೇ? ಅಥವಾ ತನಗೂ ಕೂಡ ಅದೇ ತರದ ಸಂದರ್ಭ ಬಂದಿತ್ತು ಅಂತ ಹೇಳ್ತಕ್ಕಂಥ ಭಯವೇ? ಇದ್ರೂ ಇರಬಹುದು. ಭಕ್ತಿಭಾವ ಅಂತ ಹೇಳ್ತಕ್ಕಂತಹದ್ದು ಅಧಿಕವಾದ ಪರಿಸ್ಥಿತಿ ಬಂದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ತನಗೂ ಎಲ್ಲ ಬಂದ್ಬಿಡುತ್ತೋ ಅಂದ್ರೆ ಈಗ ಇರುವಂತಹ ಸ್ಥಿತಿಯಲ್ಲಿ ಅವನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಭಯವನ್ನು ಉಂಟು ಮಾಡ್ತಾ ಇದೆ ಅಂತ ಅರ್ಥ. ಆದರೆ ನಿಜವಾಗಿಯೂ ಆ ಸ್ಥಿತಿ ಬಂದಾಗ ಅಂದ್ರೆ ಏನು, ಭಗವದ್ ದರ್ಶನ ಆಗಿ ಆ ಭಗವದ್ ಆನಂದದಿಂದ ಮನಸ್ಸು ಮತ್ತವಾದಾಗ ಈ ಶರೀರ ಏನು ಅನಿಸೋದಿಲ್ಲ ನಮಗೆ. ಇದೊಂದು ಶರೀರ, ಇದೊಂದು ಪವಿತ್ರವಾದದ್ದು, ಇದನ್ನು ಕಾಪಾಡಿಕೊಂಡು ಇಟ್ಟಿರಬೇಕು ಅಂತನೋ ಬುದ್ಧಿ ಬರೋದೇ ಇಲ್ಲ. ಅದನ್ನೆಲ್ಲ ಮುಂದೆ ನಾವು ಇನ್ನೂ ನೋಡ್ಲಿಕ್ಕಿದ್ದೇವೆ. ಶ್ರೀರಾಮಕೃಷ್ಣ ಆ ಭಕ್ತನ ಮಾತಿಗೆ ಹೇಳ್ತಾರೆ, ಆತ್ಮಹತ್ಯೆ ನಿಸ್ಸಂದೇಹವಾಗಿಯೂ ಮಹಾಪಾಪಕಾರಿವೆ. ಆತ್ಮಹತ್ಯೆ ನಿಸ್ಸಂದೇಹವಾಗಿಯೂ ಮಹಾಪಾಪಕಾರಿವೆ. ಮತ್ತೆ ಮತ್ತೆ ಜನ್ಮವೆತ್ತಿ ಈ ಸಂಸಾರದ ಕೋಟಲುಗಳನ್ನೆಲ್ಲ ಅನುಭವಿಸಬೇಕಾಗುತ್ತದೆ ಆತ್ಮಹತ್ಯೆ ಮಾಡಿಕೊಂಡ್ರೆ. ಜನ್ಮಗಳು ಜಾಸ್ತಿ, ದುಷ್ಪರಿಣಾಮ ಜಾಸ್ತಿ, ದುಷ್ಪರಿಣಾಮದ ಅನುಭವಗಳು ಜಾಸ್ತಿ. ಆದರೆ ಯಾರೇ ಆಗಲಿ ಭಗವಂತನ ದರ್ಶನ ದೊರೆತ ನಂತರ ಶರೀರವನ್ನು ತ್ಯಜಿಸಿಬಿಟ್ಟಿದೆ ಆದರೆ ಅದು ಆತ್ಮಹತ್ಯೆ ಆಗಲಾರದು. ಆ ರೀತಿಯಾಗಿ ಶರೀರ ತ್ಯಾಗ ಮಾಡುವುದು ತಪ್ಪೇನೂ ಅಲ್ಲ. ಬ್ರಹ್ಮಜ್ಞಾನವನ್ನು ಹೊಂದಿದ ನಂತರ ಕೆಲವರು ಶರೀರವನ್ನು ತ್ಯಜಿಸಿ ಬಿಡ್ತಾರೆ. ಜೇಡಿ ಮಣ್ಣಿನ ಅಚ್ಚಿನಲ್ಲಿ ಚಿನ್ನದ ಪ್ರತಿಮೆಯನ್ನು ಎರಕ ಹೊಯ್ದು ನಂತರ ಆ ಅಚ್ಚನ್ನು ಬೇಕಾದ್ರೆ ಹಾಗೆ ಇಡಬಹುದು, ಇಲ್ಲದಿದ್ರೆ ಒಡೆದು ಹಾಕಿಬಿಡಬಹುದು. ಎಂಥ ಉದಾಹರಣೆ ಕೊಟ್ಟರು ನಮ್ಮ ಮುಂದೆ, ಎಂಥ ಉದಾಹರಣೆ ಇದು. ಈ ಶರೀರ ಅಂತ ಹೇಳ್ತಕ್ಕಂಥ ಅದು ಒಂದು ಅಚ್ಚು. ಇದರೊಳಗಡೆ ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥ ರೂಪಕ್ಕೆ ಬರಬೇಕಾಗಿದೆ. ಯಾವಾಗ ಈ ಶರೀರದ ಒಳಗಡೆಯೇ ಇರುವಂತಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳ್ತಕ್ಕಂಥವುಗಳನ್ನೇ ಉಪಯೋಗಿಸಿಕೊಂಡು ಭಗವತ್ ಚಿಂತನೆ, ಭಗವತ್ ಸ್ಮರಣೆ, ನಾಮ ಜಪ ಇಂಥವುಗಳನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಭಗವಂತನೇ ನಮ್ಮೊಳಗಡೆ ಜಾಗೃತವಾದಾಗ, ಸಂಪೂರ್ಣ ಅವನು ಅಭಿವ್ಯಕ್ತನಾದಾಗ ಅಲ್ಲಿಗೆ ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತ ಹೇಳತಕ್ಕಂಥದ್ದು ಪೂರ್ಣ ರೂಪಕ್ಕೆ ಬಂತು. ಆಮೇಲೆ ಈ ಶರೀರ ಇದ್ರೆಷ್ಟು ಹೋದ್ರೆ ಅಂತನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಇನ್ನೊಂದು ಕಡೆ ಶ್ರೀರಾಮಕೃಷ್ಣ ಇದನ್ನೇ ಹೇಳ್ತಾರೆ, ಉಗುರು ಉಗುರು, ಈ ಉಗುರು ಇನ್ನೂ ಬೆರಳಿಗೆ ಅಂಟಿಕೊಂಡಿದ್ದಾಗಲೇ ನೀನೇ ಕತ್ತರಿಸ್ತು ಅಂತ ಹೇಳಿದ್ರೆ ರಕ್ತ ಬರ್ತದೆ. ಅದೇ ಬೆಳೆದು ಸ್ವಲ್ಪ ಉದ್ದಕ್ಕೆ ಬಂತು ಅಂತ ಹೇಳಿದ್ರೆ ಕತ್ತರಿಯಿಂದ ಅದನ್ನು ಕತ್ತರಿಸಿದ್ರು ಕೂಡ ಅಪಾಯವೇನೂ ಆಗೋದಿಲ್ಲ. ಹಾಗೆ ನೆನೆ ಈ ಕೂದಲು, ಕೂದಲು ಕತ್ತರಿಸಬೇಕು ಆಗ ನೋವಾಗಬೇಕು. ಯಾಕೆ? ಅದು ನಮ್ದೇ ತಾನೇ ಅದು, ಆದ್ರೆ ನೋವಾಗ್ತಾ ಇಲ್ಲ, ಶರೀರದಿಂದ ಹೊರಗೆ ಬಂತ. ಆದ್ರೆ ಮತ್ತೆ ಮತ್ತೆ, ಉದಾಹರಣೆಗೆ ಸನ್ಯಾಸಿಗಳಿಗೆ ಮತ್ತೆ ಮತ್ತೆ ಬಳಸ್ಕೊಳ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಈ ಚರ್ಮವನ್ನೇ ತೆಗೆದು ಬಿಟ್ರೆ ಆಗ ಸರಿ ಹೋಗೋದಿಲ್ಲ. ಇಲ್ಲಿ ಯಾವುದು ಬೆಳೆದು ಹೊರಗೆ ಬಂದಿರ್ತದೋ ಅದು ಹೇಗೆ ನಮ್ಮದ ಅಲ್ಲ ಅಂತನ್ನುವ ಸ್ಥಿತಿಗೆ ಬರ್ತದೋ, ಅದೇ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಾಗ, ಭಗವತ್ ಸಾಕ್ಷಾತ್ಕಾರ ಆದಾಗ, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಬೆಳೆದ ಉಗುರಿನಂತೆ, ಇಲ್ದಿರು ಕೂರಿನಂತೆ, ಅದನ್ನು ಬೇಕಾದ್ರೆ ಇಟ್ಕೊಳ್ಬಹುದು. ಕೆಲವರು ಫ್ಯಾಷನ್ಗೋಸ್ಕರ ಉದ್ದುದ್ದಕ್ಕೆ ಹೀಗೆ ಕತ್ತರಿಸಿಕೊಂಡು ಇಟ್ಕೊಂಡಿರ್ತಾರೆ ಬೆರಳು, ಅದು ಅವ್ರ ಮೈ ತುರಿಸೋದಕ್ಕೂ ಇರಬಹುದು, ಇನ್ನೊಬ್ಬರನ್ನು ಪರ್ಚೋದಕ್ಕೂ ಇರಬಹುದು, ಯಾತಕ್ಕಾದ್ರೂ ಇರಲಿ, ಅಂತೂ ಆ ತರ ಇಟ್ಕೊಳ್ಳುವವರು ಇರ್ತಾರೆ. ಅದನ್ನ ಬೇಕಾದ್ರೆ ಇಟ್ಕೊಳ್ಬಹುದು, ರಾಗಲೇ ಅಂತ ಅದನ್ನು ಕಿತ್ತಾಕ್ತು ಅಂತ ಹೇಳಿದ್ರೆ, ಕತ್ತರಿಸಿ ಆಗ್ತು ಅಂತ ಹೇಳಿದ್ರೆ ಅಪಾಯವೇನೂ ಇಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ತೆಂಗಿನಕಾಯಿ ಉದಾಹರಣೆ ಕೊಡ್ತಾರೆ. ತೆಂಗಿನಕಾಯಿ, ತೆಂಗಿನಕಾಯಿ ಅದಿನ್ನೂ ಹಸಿದಾಗಿರುವಾಗ ಅದರಲ್ಲಿರ್ತಕ್ಕಂಥ ತಿರುಳು ಅದರ ಚಿಪ್ಪಿಗೆ ಅಂಟಿಕೊಂಡಿರುತ್ತದೆ. ಆ ನೀರು ಒಣಗಿ, ಆ ನೀರಿನ ನಂತರ ತಿರುಳು ಕೂಡ ಒಣಗಿ ಅದು ಗಿಟ್ಕಾದಾಗ ಆ ತೆಂಗಿನಕಾಯಿನ ಅಲ್ಲಾಡಿಸ್ತಾ ಇತ್ತು ಅಂತ ಹೇಳಿದ್ರೆ ಗುಡುಗುಡುಗುಡು ಶಬ್ದ ಆಗ್ತದೆ. ಆಗ ಆ ತೆಂಗಿನಕಾಯಿನ ಒಡೀರಿ, ಒಳಗಡೆ ಇರ್ತಕ್ಕಂಥ ತಿರುಳು ಸ್ವಲ್ಪವೂ ಹಾಳಾಗುವುದಿಲ್ಲ, ಗಟ್ಟಿಯಾಗಿ ಈ ಕಡೆ ಬಂದ್ಬಿಡ್ತದೆ. ಆತ್ಮ ಸಾಕ್ಷಾತ್ಕಾರ ಆದಂತಹ ವ್ಯಕ್ತಿ ಆ ರೀತಿಯಲ್ಲಿ ತೆಂಗಿನಕಾಯಿ ಗಿಟಕನಂತೆ ಇರ್ತಾನೆ. ಓಹೋ, ಇಷ್ಟೇನಾ ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ ಯಾರನ್ನು ಗೊತ್ತಾಯ್ತು ನಮಗೆ? ತೆಂಗಿನಕಾಯಿ ಗಿಟಕು ಕುರುಡನಿಗೆ ಹಾಲು ಆಗಿದೆ ಅಂತ ಹೇಳಿದ್ರೆ ಕೊಕ್ಕರಿ ಆಗಿದೆ ಅಂತ ಹೇಳಿ ಕೈ ಹೀಗೆಲ್ಲ ತೋರಿಸಿ, ಆ ಕತೆ ನಿಮಗೆ ಹಲವಾರು ಸತಿ ಹೇಳಿದ್ದೆ. ಅದನ್ನ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ಏನನ್ನು ಧ್ವನಿಸ್ತಾ ಇದ್ದಾರೆ, ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆಮೇಲೆ ಬಂಧನ ಅಂತ ಹೇಳ್ತಕ್ಕಂಥ ಅದು ಯಾವುದೂ ಇರೋದಿಲ್ಲ ಈ ಜೀವಿಗೆ ಅಂತನ್ನುವ ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಗ ಈ ಶರೀರವನ್ನು ನಾಶ ಮಾಡಿಕೊಂಡ್ರೆ ಅದರಿಂದ ಆತ್ಮಹತ್ಯೆ ದೋಷ ಬರುವುದಿಲ್ಲ ಅಂತನ್ನೋದನ್ನು ತಿಳಿಸೋದಕ್ಕೆ ಈ ಉದಾಹರಣೆಗಳ ಮೂಲಕ ಹೇಳ್ತಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಅನೇಕ ವರ್ಷಗಳ ಹಿಂದೆ ಗೋಪಾಲ್ ಸೇನ ಎಂಬ ಹೆಸರಿನ 20 ವರ್ಷದ ಒಬ್ಬ ಯುವಕ ಇಲ್ಲಿಗೆ ಬರ್ತಿದ್ದ. ನನ್ನ ಎದುರಿನಲ್ಲಿ ಆತನಿಗೆ ಎಷ್ಟೊಂದು ಭಾವ ಬಂದುಬಿಡ್ತಿತ್ತು ಅಂದ್ರೆ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಳ್ಳದೆ ಇರಲಿ ಅಂತ ನಮ್ಮ ಹೃದಯ ರಾಮ ಆತನನ್ನು ಹಿಡಿದುಕೊಳ್ಬೇಕಾಗ್ತಿತ್ತು. ಆ ಯುವಕ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನ ಕಾಲು ಹಿಡಿದುಕೊಂಡು ಹೇಳಿದ, ಮತ್ತೆ ನಾನು ನಿಮ್ಮ ದರ್ಶನಕ್ಕಾಗಿ ಬರೋದಕ್ಕಾಗೋದಿಲ್ಲ, ನಮಸ್ಕಾರ ಅಂತ. ಕೆಲವು ದಿನಗಳಲ್ಲೇ ವರ್ತಮಾನ ಕೇಳಿದೆ, ಆತ ಶರೀರ ತ್ಯಾಗ ಮಾಡಿಬಿಟ್ಟ ಅಂತ. ಹೀಗೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಎಷ್ಟು ಜನ ಇದೇ ರೀತಿಯಲ್ಲಿ ಗುಟ್ಟಾಗಿ ಬಂದು ಹೋಗಿರ್ಬೋದು ಶ್ರೀರಾಮಕೃಷ್ಣ ಹತ್ರ, ಎಷ್ಟು ಜನ ಮುಕ್ತರಾಗಿ ಹೋಗಿರ್ಬೋದು ಅಂತ ಊಹಿಸೋದಕ್ಕೆ ಈ ಎರಡೆರಡು ಒಂದೊಂದು ಉದಾಹರಣೆ ಸಾಕಾಗುತ್ತೆ ನಮಗೆ. ಹಾಗೇನೇನೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಜೀವರಲ್ಲಿ 4 ದರ್ಜೆಯವರಿದ್ದಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ ಅಂತ. ಬದ್ಧ, ಮುಮುಕ್ಷು, ಮುಕ್ತ, ನಿತ್ಯ ಅಂತ. ಈ ಜಗತ್ತು ಮೀನಿನ ಬಲೆ ಇದ್ದಾಗೆ, ಜೀವ ಮೀನಿದ್ದಾಗೆ, ಭಗವಂತ ಯಾರ ಮಾಯೆಯಿಂದ ಈ ಜಗತ್ತು ವ್ಯಕ್ತವಾಗಿದೆಯೋ ಆ ಭಗವಂತ ಇದ್ದಾನಲ್ಲ ಅವನೇ ಬೆಸ್ತ ಇದ್ದಾಗೆ. ಬೆಸ್ತನ ಬಲೆಗೆ ಮೀನು ಬಿದ್ದಾಗ ಕೆಲವು ಮೀನುಗಳು ಬಲೆಯನ್ನು ಕತ್ತರಿಸಿ ಓಡಿ ಹೋಗೋದಕ್ಕೆ, ಅಂದರೆ ಬಂದರದಿಂದ ಪಾರಾಗೋದಕ್ಕೆ ಯತ್ನಿಸುತ್ತವೆ. ಇವನ್ನೇ ಮುಮುಕ್ಷು ಜೀವಕ್ಕೆ ಹೋಲಿಸಬಹುದು. ಬಂಧನದಿಂದ ಪಾರಾಗೋದಕ್ಕೆ ಯತ್ನಿಸಿದ ಮೀನುಗಳಲ್ಲಿ ಎಲ್ಲವೂ ಪಾರಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲೋ 3ೋ 4ೋ ಮೀನು ದಬಕ್ ದಬಕ್ ಅಂತ ಶಬ್ದ ಮಾಡಿ ಓಡಿ ಹೋಗುತ್ತವೆ. ಆಗ ಜನ ಹೇಳ್ತಾರೆ, ಓ ಅಲ್ಲೊಂದು ಬಹಳ ದೊಡ್ಡದು ತಪ್ಪಿಸ್ಕೊಂಡು ಹೋಯ್ತು ಅಂತ. ಈ ಮೂರೋ ನಾಲ್ಕೋ ಮೀನುಗಳನ್ನ ಮುಕ್ತ ಜೀವರಿಗೆ ಹೋಲಿಸಬಹುದು. ಕೆಲವು ಮೀನುಗಳು ಸ್ವಾಭಾವಿಕವಾಗಿಯೇ ಅಷ್ಟು ಎಚ್ಚರಿಕೆ ಉಳ್ಳವೋ, ಅವು ಎಂದಿಗೂ ಬಲೆಗೆ ಬೀಳದೇ ಇಲ್ಲ. ನಾರದನೇ ಮೊದಲಾದ ನಿತ್ಯ ಜೀವರು ಎಂದಿಗೂ ಈ ಸಂಸಾರದ ಬಲೆಗೆ ಬೀಳದೇ ಇಲ್ಲ. ಆದರೆ ಮೀನುಗಳಲ್ಲಿ ಅಧಿಕಾಂಶ ಬಲೆಗೆ ಬೀಳುತ್ತವೆ. ಆದರೂ ಅವಕ್ಕೆ ತಾವು ಬಲೆಗೆ ಬಿದ್ದಿರೋದ್ರ ಮತ್ತು ಒಡನೆಯೇ ಸಾಯಬೇಕಾಗಿರೋದ್ರ ಪ್ರಜ್ಞೆಯೇ ಇರೋದಿಲ್ಲ. ಬಲೆಗೆ ಬಿದ್ದೊಡನೆಯೇ ಅವು ನೇರವಾಗಿ ಬಲೆಯೊಳಗೆ ಓಡಿ ಹೋಗಿ ಅದರ ಬದಿಯನ್ನು ಹೊಕ್ಕು ತಮ್ಮನ್ನು ಮರೆಮಾಚಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತವೆ. ಬಂಧನದಿಂದ ಪಾರಾಗೋದಕ್ಕೆ ಸ್ವಲ್ಪವೂ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೆ ಬದಲು ಆ ಬದಿಯನ್ನ ಇನ್ನೂ ಆ ಬದಿಯನ್ನು ಹಿಡಿದುಕೊಂಡು ಇನ್ನೂ ಆಳಕ್ಕೆ ಹೋಗುತ್ತವೆ. ಇದನ್ನೇ ಬದ್ಧ ಜೀವರಿಗೆ ಹೋಲಿಸಬಹುದು. ಈ ಮೀನು ಬಲೆಗೆ ಸಿಕ್ಕಿಬಿದ್ದಿವೆ, ಆದರೂ ಇವು ಭಾವಿಸುತ್ತವೆ ತಾವು ಸುರಕ್ಷಿತವಾಗಿ ಇದ್ದೇವೆ ಅಂತ. ಬದ್ಧ ಜೀವರು ಜಗತ್ತಿನಲ್ಲಿ ಅಂದರೆ ಕಾಮಕಾಂಚನದಲ್ಲಿ ಆಸಕ್ತರಾಗಿ ಬಿಟ್ಟಿದ್ದಾರೆ. ಕಳಂಕ ಸಾಕರದಲ್ಲಿ ಬಹಳವಾಗಿ ಮಗ್ನರಾಗಿ ಬಿಟ್ಟಿದ್ದಾರೆ. ಆದರೂ ಭಾವಿಸ್ತಾರೆ ತಾವು ಸೌಖ್ಯವಾಗಿ ಇದ್ದೇವೆ ಅಂತ. ಮುಮುಕ್ಷುಗಳಿಗೆ ಮತ್ತು ಮುಕ್ತರಿಗೆ ಈ ಜಗತ್ತು ದೊಡ್ಡ ಆಳವಾದ ಬಾವಿಯ ಹಾಗೆ ಕಾಣುತ್ತದೆ, ಹೇಯವಾಗಿಯೇ ಕಾಣುತ್ತದೆ. ಅದಕ್ಕಾಗಿಯೇ ಕೆಲವರು ಬ್ರಹ್ಮಜ್ಞಾನ ದೊರೆತ ನಂತರ, ಭಗವತ್ ಸಾಕ್ಷಾತ್ಕಾರ ದೊರೆತ ನಂತರ ಶರೀರವನ್ನು ತ್ಯಜಿಸಿ ಬಿಡ್ತಾರೆ. ಆದರೆ ಆ ವಿಧದ ಶರೀರ ತ್ಯಾಗ ಬಹಳ ದೂರದ ಮಾತು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಹಳ ಸ್ವಾರಸ್ಯವಾಗಿದೆ ಈ ಮೀನಿನ ಕಥೆ. ಬದ್ಧ ಜೀವರು, ಮುಮುಕ್ಷು ಜೀವರು, ಮುಕ್ತ ಜೀವರು, ನಿತ್ಯ ಜೀವರು. ನಿತ್ಯರು ಜೀವರಲ್ಲ, ಅವರೀಶ್ವರ ಕೋಟಿಗಳು. ಅವರೆಂದಿಗೂ ಬಲೆಗೆ ಬೀಳದೇ ಇಲ್ಲ. ಬಲೆ ಬರಬೇಕಾದ್ರೆ ಮೊದಲೇನೇ ಅವರು ಹತ್ತು ಕಡೆ ಹೋಗಿ ಆಗಿರುತ್ತೆ. ಮುಕ್ತರಾದವರು ಪ್ರಯತ್ನ ಪಟ್ಟು ಹತ್ತು ಕಡೆಗೆ ಹೋಗ್ಬಿಟ್ಟಿರ್ತಾರೆ. ಮುಮುಕ್ಷುಗಳಾದವರು ಒದ್ದಾಡ್ತಾ ಇರ್ತಾರೆ. ಬದ್ಧರಾದವರು ಅದನ್ನೇ ಕಚ್ಚಿಕೊಂಡಿರ್ತಾರೆ, ಆ ಬಲೆಯನ್ನೇ ಕಚ್ಚಿಕೊಂಡು. ಅದು ನೀರಿನೊಳಗೆ ಇರ್ತದೆ ಬಲೆ, ಇವರು ಕೂಡ ನೀರಿನೊಳಗೆ ಇರುತ್ತವೆ. ಆಮೇಲೆ ಆ ಬಲೆ ನೆತ್ತಾನೆ ಅಂತ ಹೇಳ್ತಕ್ಕಂಥ ಪ್ರಜ್ಞೆ ಇಲ್ಲದೆ ನಾವು ಸುಖವಾಗಿಯೇ ಇಲ್ಲಿದ್ದೇವೆ. ಅಕ್ಕಪಕ್ಕದಲ್ಲೇ ನೋಡಿಕೊಂಡ್ರೆ ಮಕ್ಕಳು ಮರಿಗಳೆಲ್ಲ ಕೂಡ ಜೊತೆಯಲ್ಲೇ ಇವೆ, ಹಾಯಾಗಿ ಇದ್ದೇವೆ ಅಂತ ಆನಂದವಾಗಿ ಇರುತ್ತವೆ ಅವುಗಳೆಲ್ಲ ಅಂತೆ. ಇದು ಬದ್ಧ ಜೀವರು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ನಮ್ಮ ಅಚ್ಯುತದಾಸರು ಹರಿಕತೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನೂ ಸ್ವಾರಸ್ಯವಾಗಿ ಈ ಕಥೆಯನ್ನ ಮುಂದರ್ಸ್ಕೊಂಡು ಹೋದರು. ಇನ್ನೂ ಕೆಲವು ಜಾತಿ ಮೀನುಗಳಿವೆ ಅಂತೆ, ಅವುಗಳು ಇವತ್ತು ಯಾತಕ್ಕೆ ಬೆಸ್ತ ಬರಲಿಲ್ಲ ಅಂತ ಕಾಯ್ಕೊಂಡಿರುತ್ತಂತೆ. ಇರಲಿ, ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಬದ್ಧ ಜೀವರು, ಈ ಜಗತ್ತಿಗೆ ಕಟ್ಟುಬಿದ್ದಂತಹ ಜೀವರು ಏನು ಮಾಡಿದರೂ ಎಚ್ಚರಗೊಳ್ಳೋದಿಲ್ಲ. ಅವರು ಎಷ್ಟೊಂದು ದುಃಖ ಶೋಕ ಇವುಗಳಿಗೆಲ್ಲ ತುತ್ತಾಗಿರ್ತಾರೆ, ಎಷ್ಟೊಂದು ವಿಪತ್ತುಗಳಿಗೆ ಸಿಕ್ಕೊಂಡಿರ್ತಾರೆ, ಆದರೂ ಅವರು ಎಚ್ಚರಗೊಳ್ಳೋದೇ ಇಲ್ಲ. ಒಂಟೆಗೆ ನೆಗ್ಗಲು ಮುಳ್ಳು ಕಂಡ್ರೆ ಬಹಳ ಪ್ರೀತಿ, ಅದು ಅದನ್ನು ಹೆಚ್ಚೆಚ್ಚು ತಿಂದಂತೆಲ್ಲ ಅದರ ಬಾಯಿಯಿಂದ ರಕ್ತ ಸುಮ್ಮನೆ ಧಾರಾಕಾರವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಆದರೂ ಅದಕ್ಕೆ ಆ ಮುಳ್ಳೇ ಬೇಕು, ಅದನ್ನು ತಿನ್ನೋದನ್ನ ಎಂದಿಗೂ ಬಿಡದೇ ಇಲ್ಲ ಅದು. ಸಂಸಾರಿಗಳು ಬಹಳವಾಗಿ ಶೋಕ ತಾಪ ಇವುಗಳಿಂದ ಬೆಂದು ಬೆಂಡಾಗಿರ್ತಾರೆ, ಆದರೂ ಕೆಲವು ದಿನಗಳಲ್ಲಿ ಎಲ್ಲವನ್ನೂ ಮರೆತು ಎಂದಿನ ಮೂರ್ತಿಗಳೇ ಆಗಿಬಿಡ್ತಾರೆ. ಹೆಂಡತಿ ಸತ್ತೋಗ್ಬಿಟ್ಲು ಅಂದ್ರೆ, ಅಥವಾ ಬೇರೆಯವನನ್ನ ಕಟ್ಕೊಂಡು ಓಡೋಗ್ಬಿಟ್ಲು ಅಂದ್ರೆ ಅವನೇನು ಸುಮ್ಮನೆ ಇರೋದಿಲ್ಲ, ಇನ್ನೊಂದು ವಿವಾಹ ಮಾಡ್ಕೊಂಡು ಬಿಡ್ತಾನೆ. ಅಥವಾ ಉದಾಹರಣೆಗೆ ಮಗುವನ್ನು ಕಳೆದುಕೊಂಡ ತಾಯಿಯನ್ನು ತೆಗೆದುಕೋ, ಅವಳು ಎಷ್ಟೊಂದು ದುಃಖ ಪಡ್ತಾಳೆ, ಏನ್ ಕತೆ. ಆದ್ರೆ ಏನು, ಕೆಲವೇ ಕೆಲವು ದಿನಗಳಲ್ಲೇ ಅವುಗಳನ್ನೆಲ್ಲ ಮರೆತು ಬಿಡ್ತಾಳೆ. ಈಗ ಕೆಲವು ದಿನದ ಹಿಂದಷ್ಟೇ ಅಷ್ಟೊಂದು ದುಃಖಾಕ್ರಾಂತಲಾಗಿ ಕಂಗೆಟ್ಟಿದ್ದ ಆ ತಾಯಿ ಮತ್ತೆ ತಲೆ ಬಾಚಿಕೊಂಡು ಒಡವೆ ವಸ್ತ್ರ ಹಾಕಿಕೊಂಡು ಸಿಂಗರಿಸಿಕೊಳ್ತಾಳೆ. ಸಂಸಾರಿಗಳು ತಮ್ಮ ಮದುವೆಗಾಗಿ ಇದ್ದು ಬದ್ದದನ್ನೆಲ್ಲ ಖರ್ಚು ಮಾಡಿ ದಿವಾಳಿಗಳಾಗುತ್ತಾರೆ, ಆದರೂ ವರ್ಷ ವರ್ಷವೂ ಮಕ್ಕಳನ್ನು ಹೆರ್ತಲೇ ಇರ್ತಾರೆ. ಜನ ಕೋರ್ಟ್ ಹತ್ತಿ ಎಲ್ಲವನ್ನೂ ಕಳೆದುಕೊಳ್ತಾರೆ, ಆದರೂ ಅವರು ಕೋರ್ಟ್ ಹತ್ತೋದನ್ನು ಮಾತ್ರ ಎಂದಿಗೂ ಬಿಡೋದಿಲ್ಲ. ಜನರಿಗೆ ತಾವು ಆಗಲೇ ಪಡೆದುಕೊಂಡಿರುವ ಮಕ್ಕಳಿಗೆ ಅನ್ನ ಹಾಕೋದಕ್ಕೆ, ಬಟ್ಟೆ ಬರೆ ಒದಗಿಸೋದಕ್ಕೆ, ಒಳ್ಳೆ ವಸತಿ ಕಲ್ಪಿಸಿಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೂ ವರ್ಷ ವರ್ಷವೂ ಮಕ್ಕಳನ್ನ ಪಡೆದುಕೊಡುತ್ತಲೇ ಇರ್ತಾರೆ ಅಂತನು ಈ ಮಾತನ್ನು ಹೇಳಿದವರು ಅಂದು. ಇವತ್ತು ಆ ತೊಂದರೆ ಯಾವುದೂ ಇಲ್ಲ. ಶ್ರೀರಾಮಕೃಷ್ಣರು ಬದ್ಧ ಜೀವರ ವರ್ಣನೆಯನ್ನ ಇಲ್ಲಿ ಎಷ್ಟು ಸ್ವಾರಸ್ಯವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಬೇಕು ಅಂತಲೇನೇ ಮಾಡಿಕೊಳ್ಳುವಂತಹದ್ದು, ಬೇಡ ಅಂದ್ರೆ ಎಲ್ಲ ಕಿತ್ತು ಹೋಗುತ್ತದೆ. ಎಲ್ಲವನ್ನು ಹತೋಟಿಗೆ ತಂದುಕೊಳ್ಬಹುದು, ಸಂಸಾರವನ್ನು ಹತೋಟಿಗೆ ತಂದುಕೊಳ್ಬಹುದು, ಮನಸ್ಸನ್ನು ಹತೋಟಿಗೆ ತಂದುಕೊಳ್ಬೇಕು. ಆದ್ರೆ ಹತೋಟಿಗೆ ತಂದುಕೊಳ್ಬೇಕಾದ್ರೆ ಮೊದಲು ಭಗವಂತನ ಕಡೆಗೆ ವ್ಯಾಕುಲರಾಗಬೇಕು. ಆದ್ರೆ ಬದ್ಧ ಜೀವರಿಗೆ ಈ ಬಗ್ಗೆ ಎಚ್ಚರಿಕೆ ಉಂಟೇ ಆಗುವುದಿಲ್ಲವಂತೆ. ಅದೇ ಅಲ್ಲಿ ಹೇಳಿರುವಂತಹ ಮಾತು. ಪ್ರಾಪಂಚಿಕರನ್ನ ಹೆಗ್ಗಣ ನುಂಗೋದಿಕ್ಕೆ ಪ್ರಯತ್ನಿಸಿದ ಹಾವಿಗೂ ಹೋಲಿಸಬಹುದು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಪ್ರಾಪಂಚಿಕರನ್ನ ಹೆಗ್ಗಣ ನುಂಗೋದಕ್ಕೆ ಪ್ರಯತ್ನಿಸಿದಂತಹ ಹಾವಿಗೆ ಹೋಲಿಸಬಹುದು. ಅದು ಅದನ್ನು ನುಂಗಲೂ ಆರದು, ಬಿಡಲೂ ಆರದು. ಅಂಟೆಕಾಯಲ್ಲಿ ಕೇವಲ ಸಿಪ್ಪೆ ಬೀಜ ಮಾತ್ರ ಇರುವ ಹಾಗೆ ಈ ಸಂಸಾರದಲ್ಲಿ ಯಾವ ಸಾರವೂ ಇಲ್ಲ ಅಂತ ಬದ್ಧ ಜೀವರಿಗೆ ತೋರ್ಬಹುದು. ಆದರೂ ಅದನ್ನು ಬಿಡಲಾರರು, ಅದನ್ನು ಬಿಟ್ಟು ಭಗವಂತನ ಕಡೆಗೆ ಮನಸ್ಸನ್ನು ತಿರುಗಿಸಲಾರರು. ಹಾವು ದೊಡ್ಡ ಹೆಗ್ಗಣಕ್ಕೆ ಬಾಯಿ ಹಾಕಿಬಿಟ್ಟಿರುತ್ತೆ, ನುಂಗೋದಕ್ಕೂ ಸಾಧ್ಯವಿಲ್ಲ, ಬಿಡೋದಕ್ಕೂ ಸಾಧ್ಯವಿಲ್ಲವಂತೆ. ಹಾಗೆ ಸಂಸಾರ ಅಂತ ದೊಡ್ಡ ಹೆಗ್ಗಣ ಇದ್ದಾಗೆ ಇದನ್ನ ಅನುಭವಿಸಬೇಕು ಅಂತ ಪ್ರಾಪಂಚಿಕ ಅದನ್ನು ಅಪ್ಕೊಂಡು ಬಿಟ್ಟುತ್ತಾನೆ. ಅನುಭವಿಸೋದಕ್ಕೂ ಇಲ್ಲ, ಬಿಡೋದಕ್ಕೂ ಇಲ್ಲ. ಅದನ್ನ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಅವರು, ಬಿಸಿ ಕಂಬ ಅಂತ. ಬಿಸಿ ಕಂಬವನ್ನ ಅಪ್ಪಿಕೊಂಡಿದ್ರೆ ಅದು ಸುಡ್ತಾ ಇರ್ತದೆ. ಆ ರೀತಿಯ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಉದಾಹರಣೆ ಕೊಟ್ಟರು ಅವರು, ಸಂಸಾರವನ್ನ ಅಂಟೆಕಾಯಿಗೆ ಹೋಲಿಸಿದ್ರು. ಅಂಟೆಕಾಯಿ ಅಂತ ಅನ್ನೋದು ಈ ಪಟ್ಟಣದಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಅಂಟೆಕಾಯಿ ಉಪ್ಪಿನಕಾಯಿ ಅಂತಲೂ ಕೂಡ ಮಾಡ್ತಾರೆ. ಅಂಟೆ ಹಣ್ಣು ಕೂಡ ಆಗ್ತದೆ ಅದು. ಆ ಹಣ್ಣಿನಲ್ಲಿ ಇರೋದೇನಪ್ಪಾ ಅಂದ್ರೆ ಸಿಪ್ಪೆ ಬೀಜ ಎರಡೇ, ತಿರುಳು ಅನ್ನೋದು ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲ. ಆದ್ರೆ ಅದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ತಿಂದ್ರೆ ಹೊಟ್ಟೆ ನೋವು. ಅದನ್ನ ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಇದನ್ನ ಈ ಸಂದರ್ಭದಲ್ಲಿ ಹೇಳಿಲ್ಲ ಅವರು. ಸುಖವೇ ಇಲ್ಲ ಇದೆ ಅಂತ ಭಾವನೆ ಬರ್ತದೆ ಅವನಿಗೆ, ತಿಂತಾನೆ, ಆಮೇಲೆ ಸಿಕ್ಕೋದೆಲ್ಲ ಬರೀ ಹೊಟ್ಟೆ ನೋವು ಮಾತ್ರ. ಏನೂ ಸಾರ ಇಲ್ಲಿರತಕ್ಕಂಥದ್ದು ಈ ಸಂಸಾರ, ಸಮ್ಯಕ್ ಸಾರ ಅಂತ ಅಲ್ಲ ಅದು. ಸಮ್ಯಕ್ ಅಂತಂದ್ರೆ ಪರಿಪೂರ್ಣವಾದಂತಹ ಸಾರ ಇರುವಂತಹದ್ದು ಅಂತ ಹಾಗೆ ಅರ್ಥ ಅಲ್ಲ. ಸಂಸರತಿ ಸರಿದು ಹೋಗ್ತಾ ಇರುತ್ತೆ ಅಂತ ಇದಕ್ಕೆ ಸಂಸಾರ ಅಂತ ಹೆಸರು. ಈಗಿದೆ ಈಗಿಲ್ಲ, ಮೊನ್ನೆ ತಾನೇ ನಮ್ಮ ಯೌವನ ಅಂತ ಹೇಳ್ತಕ್ಕಂಥದ್ದು ಇತ್ತು, ಇವರೆಲ್ಲ ವೃದ್ಧಾಪ್ಯ ಬಂದಾಯ್ತು, ಇನ್ನು ಮುಂದಿದ್ದಂತೂ ಯೋಚನೆ ಮಾಡೋದೇ ಬೇಡ. ಇಂತಿಂತಹ ರೀತಿಯಲ್ಲಿ ಹರಿದುಕೊಂಡು ಹೋಗ್ತಾ ಇರ್ತದೆ, ಸರಿದುಕೊಂಡು ಹೋಗ್ತಾ ಇರ್ತದೆ. ನಾವೆಷ್ಟೇ ಇದನ್ನು ಬಲವಾಗಿ ಹಿಡಿದುಕೊಂಡ್ರೂ ಕೂಡ ಅದು ಕಳಚಿಕೊಂಡು ಹೋಗ್ತಾನೇ ಇರ್ತದೆ. ಯಾವುದೇ ಬಗೆಯ ಸುಖವನ್ನು ಕೂಡ ಇದು ಕೊಡೋದಿಲ್ಲ, ಕೊಟ್ಟ ಹಾಗೆ ಮೋಸ ಮಾಡ್ತದೆ ಅಂತನ್ನುವ ಉದಾಹರಣೆಯನ್ನು ಕೊಡ್ತಾ ಆ ಅಂಟೆಕಾಯಿಯ ಉದಾಹರಣೆಯನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಮುಂದೆ ಹೇಳ್ತಾರೆ, ನಾನು ಒಮ್ಮೆ ಕೇಶವಶೇನನ ಒಬ್ಬ ಸಂಬಂಧಿಯನ್ನು ನೋಡಿದೆ. ಆಗಲೇ 50 ವರ್ಷವಾಗಿದ್ರೂ ಇಸ್ಪೀಟ್ ಆಡ್ತಾ ಕೊಡ್ತಿದ್ದ. ಭಗವಂತನ ಧ್ಯಾನಕ್ಕೆ ಇನ್ನೂ ಸಮಯ ಬಂದಿಲ್ಲ ಅಂತ ಕಾಣ್ತಿದೆ ಅವನಿಗೆ. 50 ವರ್ಷಕ್ಕೆಲ್ಲ ಭಗವಂತ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. 80 ವರ್ಷ ಆಗಲಿಲ್ಲವಲ್ಲ ಇನ್ನು ಅಂತಲೇ ಲೆಕ್ಕ ಹಾಕುವವರು ನಮ್ಮ ಸಮಾಜದಲ್ಲಿ ಇರುವಾಗ, ಈ 50 ವರ್ಷ ಯಾವ ಲೆಕ್ಕ? 50 ವರ್ಷ ಅಂತ ಹೇಳ್ತಕ್ಕಂಥದ್ದು ಕೂಡ ಎಷ್ಟೋ ಜನರಿಗೆ ಯೌವನ. 60 ವರ್ಷವೂ ಕೂಡ ಆಸೆ ಮಾತ್ರ ಯೌವನ ಅಷ್ಟೇ, ಶರೀರ ಅಲ್ಲ. ಆಸೆ ಎಷ್ಟು ಬಲವಾಗಿರುತ್ತದೆ. ಶ್ರೀರಾಮಕೃಷ್ಣ ಈ ವಯಸ್ಸು ಆದ ಮೇಲೂ ಕೂಡ ಇಸ್ಪೀಟ್ ಆಡ್ತಾ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ ದುಃಖಿಸ್ತಾ ಇದ್ದಾರೆ. ವಯಸ್ಸಾದ ಮೇಲೆ ಇಸ್ಪೀಟ್ ಆಡಿದ್ರೆ ಏನ್ ತಪ್ಪು? ಇದ್ರ ಹೊತ್ತೋಗುದೆ ಹಾಗೆ ಅವನಿಗೆ. ಅವನನ್ನು ಯುವಕರು ಮಾತಾಡ್ಸೋದಿಲ್ಲ, ಯುವತಿಯರಂತೂ ಹತ್ತಿರಕ್ಕೆ ಬರೋದಿಲ್ಲ, ಇನ್ನು ಅವನಿಗೆ ಹೊತ್ತೋಗುದೆ ಹೇಗೆ? ಆದ್ರಿಂದ ಇಸ್ಪೀಟೋ ಜುಗಾರಿಯೋ ಸಿನಿಮಾವೋ ಟಿವಿಯೋ ಮುಂದೆ ಕೂತ್ಕೊಂಡಿದ್ರೆ ಎಷ್ಟೋ ರಗಳೆ ತಪ್ಪತ್ತಲ್ಲ ಅವನಿಗೆ, ಸಮಾಜದ್ದು ನಮಗೂ ಕೂಡ ಅವನ ರಗಳೆ ತಪ್ಪತ್ತಲ್ಲ. ಒಂದ್ ವೇಳೆ ಇಸ್ಪೀಟ್ ಆಡ್ತಾ ಕೂತ್ಕೊ, ಅವನ ಪಾಡಿ ಅವ್ನು ಹಾಳಾಕೊಂಡು ಹೋಗ್ಲಿತ್ತಾಗಿ, ಬಾಕಿ ಉಳಿದವರಿಗೆ ತೊಂದರೆ ಇಲ್ವಲ್ಲ ಅವನಿಂದ. ಆದ್ರೆ ಶ್ರೀರಾಮಕೃಷ್ಣ ಕೊರಗು ಅದಲ್ಲ, ಅಮೂಲ್ಯವಾದಂತಹ ಮಾನವ ಜೀವನ ಭಗವದ್ ಆನಂದ ಅಂತ ಹೇಳ್ತಕ್ಕಂತಹದ್ದು ಸ್ವಲ್ಪ ಕೆದಕಿದ್ರೆ ಸಾಕು ಸಿಗ್ತದೆ, ಆ ಆನಂದವನ್ನು ಕುಡಿದು ಮತ್ತನಾಗಿ ಇರಬಹುದಲ್ಲ, ಅಂತಹ ಒಂದು ಸದವಕಾಶ ಇದ್ದೂ ಕೂಡ ಇವನು ಇಸ್ಪೀಟ್ ಆಡ್ತಾ ಹೊತ್ತು ಕಳೀತಾ ಇದ್ದಾನಲ್ಲ ಅಂತನ್ನುವ ದುಃಖದಿಂದ ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದು ಮಾತಿದೆ, 50 ವರ್ಷ ಆದ್ಮೇಲೂ ಕೂಡ ಇಸ್ಪೀಟ್ ಆಡ್ತಾ ಹೊತ್ತು ಕಳೀತಾ ಇದ್ದಾನಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. 50 ವರ್ಷದ ಹೊತ್ತಿಗೆ ಈ ಸಂಸಾರದ ಹಣೆ ಬರಹ ಅವನಿಗೆ ಗೊತ್ತಾಗಬೇಕಾಗಿತ್ತು. ಈ ಸಂಸಾರದ ಹಣೆ ಬರಹ ಏನೋ, ಅದೇ ಊಟ, ಅದೇ ತಿಂಡಿ, ಅದೇ ನಿದ್ರೆ, ಅದೇ ಹೊಟ್ಟೆನೋವು, ಅದೇ ತಲೆನೋವು, ಅದೇ ಸ್ಥಾನ ಇತ್ಯಾದಿ ಏನಿದೆ, ಅದೇ ಚಳಿಗಾಲ, ಅದೇ ಮಳೆಗಾಲ, ಅದೇ ಸೆಗೆಗಾಲ, ಅದೇ ವಸಂತಕಾಲ ಅಂತ ಏನಾದ್ರು ಸಂತೋಷ ಪಡೋದಕ್ಕೆ ಒಂದಿಷ್ಟು ಸ್ವಲ್ಪ ಹೊತ್ತು. ವರ್ಷ ವರ್ಷ ಅದೇ ಬರ್ತಾ ಇದೆ ವಿನಃ ಯುಗಾದಿ ಬಂತು, ಹೊಸ ಹೊಸ ಯುಗಾದಿ, ಹೊಸ ಹೊಸ ಯುಗ ಅಂತ ಸುಮ್ಮನೆ ಭ್ರಮಿಸೋದಷ್ಟೇ. ಕೊನೆ ನೋಡಿದ್ರೆ ಅದೇ ಹಣೆಬರಹ, ಮನೇಲಿ ಅದೇ ತಾಪತ್ರಯಗಳು. ಈ ಒಂದು ಹೊಸ ಯುಗಾದಿಯಲ್ಲಿ, ವಿಭವ ಯುಗಾದಿಯಲ್ಲಿ ಏನೋ ಸಂಭ್ರಮ ಆಗ್ತಿದ್ದೆ ನೋಡಿದ್ರೆ, ಏನು ವಿಭವ ಆಯ್ತು ನಿಮಗೆ, ವೈಭವ ಏನು ಬಂತು ಈ ಒಂದು ವರ್ಷ, ವೈಭವದಿಂದ ಏನು ವೈಭವದಿಂದ ಕಳೆದ್ರಿ, ಯಾವ ಯುಗಾದಿಯಲ್ಲಿ ನಿಮಗೆ ಏನಾಯ್ತು, ಯಾವ ಒಂದು ವರ್ಷದ ಅವಧಿಯಲ್ಲಿ ಪರಿಪೂರ್ಣವಾದಂಥ ಸುಖವನ್ನು ಏನು ಪಟ್ರಿ, ಏನೂ ಇಲ್ಲ, ಅದೇ ಬೇವು ಅದೇ ಬೆಲ್ಲ, ಮತ್ತೆ ಮತ್ತೆ ತಿನ್ನಿ. ಇದರೊಳಗೆ ನಾವೇನೋ ಹೊಸತನ್ನು ಕಾಣೋದು, ಮೋಹ, ಮೋಹದಿಂದ ಮೋಸ ಹೋಗೋದು. ಭಗವಂತ ಕೂಡ ಮೋಸಗಾರ ಅಂದ್ರೆ, ಈ ಪ್ರಕೃತಿ ಇದೆಯಲ್ಲ ಪ್ರಕೃತಿ, ಇದನ್ನೇನ್ ಮಾಡ್ತಾನೆ, ಚಳಿಗಾಲದಲ್ಲಿ ಎಲೆಗಳನ್ನೆಲ್ಲ ಒಣಗಿಸ್ಬಿಡ್ತಾನೆ, ಬೀಳಿಸ್ಬಿಡ್ತಾನೆ, ಮರಗಳನ್ನೆಲ್ಲ ಖಾಲಿ ಮಾಡಿಬಿಡ್ತಾನೆ. ಜನಗಳ ಮನಸ್ಸಿಗೆ ಒಂದು ರೀತಿಯಲ್ಲಿ ಕರ್ಕರೆ ಆಗಬೇಕು, ಒಂಥರ ಬೋರ್ ಆಗಬೇಕು. ಯಾತಕ್ಕೆ ಬೋರ್ ಆಗಬೇಕು ಗೊತ್ತೇನೋ, ಆಮೇಲೆ ಬರುತ್ತೆ ವಸಂತ ಕಾಲ, ಚಿಗುರಿಸ್ತಾನೆ, ಎಲ್ಲ ಚಿಗುರ್ತು, ನಳನಳಿಸ್ತಾ ಇದೆ. ಆಗ ಕವಿಗಳು ಕವಿತೆ ಕೊಟ್ಟೋದೇನೋ, ಚಿತ್ರಗಾರರು ಚಿತ್ರ ಬರೆಯೋದೇನೋ, ಬಗೆ ಬಗೆಯ ಹಸಿರು ಕೆಂಪು ನಾನಾ ವರ್ಣರಂಜಿತವಾದಂತಹ ಚಿತ್ರವನ್ನು ರಚಿಸೋದೇನೋ, ಬಾಕಿ ಉಳಿದ ವಿಲಾಸಿಗಳೆಲ್ಲ ಸುತ್ತಮುತ್ತ ಆ ತೋಟದಲ್ಲಿ ಸಂಚರಿಸೋದೇನೋ, ಏನೋ ಒಂದು ಹೊಸತನದ ಅನುಭವವನ್ನು ಮಾಡಿಕೊಂಡು ಆ ಜೀವನ ಬಹಳ ಚೆನ್ನಾಗಿದೆ. ಮೋಸ, ಕಳೆದ ವರ್ಷ ಇದನ್ನೇ ಅವನು ಅನುಭವಿಸಿದ್ದು, ಆದರೆ ಹಿಂದಿನ ವರ್ಷವೂ ಅದನ್ನೇ ಅವನು ಅನುಭವಿಸಿದ್ದು. ಆದರೆ ಭಗವಂತ ಏನು ಮಾಡ್ತಾನೆ, ಇದ್ದಕ್ಕಿದ್ದಾಗಿ ಅದನ್ನೆಲ್ಲ ನಾಶ ಮಾಡಿದ ಹಾಗೆ ಮಾಡಿ, ಏನೋ ಒಂದು ಬೋರ್ತನವನ್ನ ಉಂಟು ಮಾಡಿ, ಒಂದು ಹೊಸತನವನ್ನು ಚಿಗುರಿಸಿದಾಗ ಮಾಡಿ, ನಮ್ಮ ಸಣ್ಣ ಬುದ್ಧಿಗೆ ಅದೇ ಅದ್ಭುತ ಅಂತನ್ನುವಾಗಿ ಮಾಡಿಸಿ ಅವನನ್ನು ಮರೆಸಿಬಿಡ್ತಾನೆ. ಈ ಎಲ್ಲ ಸೃಷ್ಟಿ ವೈಚಿತ್ರ್ಯದ ಹಿನ್ನೆಲೆಯಲ್ಲಿ ಈ ಸೃಷ್ಟಿಗೆ ಕಾರಣನಾದ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ, ಸುಂದರನಾಗಿದ್ದಾನೆ, ಸತ್ಯನಾಗಿದ್ದಾನೆ, ಶಿವನಾಗಿದ್ದಾನೆ ಅಂತ ಹೇಳ್ತಕ್ಕಂಥ ತತ್ವವನ್ನು ನಮ್ಮ ಮನಸ್ಸಿನಿಂದ ಮರೆಮಾಚಿಸಿ ಇದನ್ನು ಕಾಣಿಸ್ತಾನೆ. ಜೀವನವನ್ನು ನಡೆಸ್ತೇವೆ, ಶರೀರ ಎಲ್ಲ ವೃದ್ಧವಾಗ್ತಾ ಇರ್ತದೆ, ಸುತ್ತಮುತ್ತ ನೋಡಿದರೆ ನೆರೆತ ಕೂದಲಿನ ಎಷ್ಟೋ ಜನ ವಯೋವೃದ್ಧರನ್ನೆಲ್ಲ ನೋಡ್ತೇವೆ, ಹಲ್ಲು ಉದುರದವ್ರನ್ನ ನೋಡ್ತೇವೆ. ಪಾಪ ಅವರು ಹೊಸ ಹೊಸ ಹಲ್ಲುಗಳನ್ನು ಕಟ್ಕೊಳ್ತಾರೆ, ಸುಂದರರಾಗೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ, ನಾವು ಯೌವನ ಬಂತೋ ಅನ್ನೋ ಹಾಗೆ ಭಾವಿಸ್ತಾರೆ. ಆದರೂ ಅದು ನಕಲಿ ಹಲ್ಲು, ಕೂದಲಿಗೆ ಎಷ್ಟು ಬಣ್ಣ ಹಾಕಿದರೂ ಕೂಡ ಮುಖದ ನೀರಿಗೆ ಅದನ್ನು ತೆಗೆಯೋದಕ್ಕಾಗೋದಿಲ್ಲ. ಇದನ್ನೆಲ್ಲ ನಾವು ಕಾಣ್ತೇವೆ. ಕಂಡಾಗ ಈ ಪ್ರಪಂಚದ ಕ್ಷಣಿಕತೆ ಅಂತ ಹೇಳ್ತಕ್ಕಂಥದ್ದು, ಈ ಪ್ರಪಂಚದ ನಶ್ವರತೆ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಗೊತ್ತಾಗ್ತದೆ. ಆದರೆ ಒಂದು ಮೋಸ, ಈ ಮುದುಕನಿಗೂ ಕೂಡ ಅವನ ಕಣ್ಣೆದುರಿಗೆ ಒಂದು ಬಳಿ ಯುವತಿ ಹಾದು ಹೋದರೆ, ಅಥವಾ ಮುದುಕಿಗೂ ಕೂಡ ಒಬ್ಬ ಯುವಕ ಹಾದು ಹೋದರೆ, ಪ್ರಪಂಚ ಮತ್ತೆ ಏನೋ ಯೌವನಕ್ಕೆ ಬಂದಿದೆ, ಪುನಃ ಒಂದು ಹೊಸ ಜೀವನ ಪ್ರಾರಂಭ ಆಗಲಿಕ್ಕೆ ಇದೆ ಅಂತನೋ ಒಂದು ಕಲ್ಪನೆ. ಆ ಮರಿ ಮಕ್ಕಳನ್ನ ಮಕ್ಕಳು ಆಡೋದನ್ನ ಅದನ್ನೆಲ್ಲ ನೋಡಿ ತನ್ನ ವೃದ್ಧಾಪ್ಯವನ್ನು ಮರೆತು ಯೌವನದಿಂದಲೇ ಇದ್ದೇನೋ ತಾನೋ ಅನ್ನುವಂತೆ ಭಾವಿಸ್ತಾ ಈ ರೀತಿಯಲ್ಲಿ ಮೋಸ ಹೋಗ್ತಾ ಇದ್ದಾರೆ ಮನುಷ್ಯರು. ಇದು ಶಾಶ್ವತ ಅಲ್ಲ. ಶಾಶ್ವತವಾದಂತಹ ಪರಮಾತ್ಮನನ್ನ ಸ್ಮರಣೆ ಮಾಡೋಣ. ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ. ಮುಂಡಕ ಉಪನಿಷತ್ತು ಒಂದು ಮಹತ್ವನ್ನು ಹೇಳ್ತದೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಬ್ರಾಹ್ಮಣ ಅನ್ನುವ ಶಬ್ದವನ್ನು ಅಲ್ಲಿ ಉಪಯೋಗಿಸಿದೆ. ಯಾವ ಅರ್ಥದಲ್ಲಿ ಅಂದರೆ ವಿವೇಕಿ ಅನ್ನುವ ಅರ್ಥದಲ್ಲಿ. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂಥ ವಸ್ತು ವಿವೇಕ ಜ್ಞಾನ ಇರತಕ್ಕಂಥವನೇ ವಿವೇಕಿ. ಅಂತಹ ವಿವೇಕ ಅಂತ ಹೇಳ್ತಕ್ಕಂತ ಇರುವ ವಿವೇಕಿಯಾದ ಬ್ರಾಹ್ಮಣ ಇದ್ದಾನಲ್ಲ, ಅವನು ವೈರಾಗ್ಯವನ್ನು ತಾಳ್ತಾನೆ. 14 ಲೋಕಗಳನ್ನು ಕೂಡ ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ, ಕರ್ಮಜನ್ಯವಾದ ಲೋಕ ಕರ್ಮಚಿತಾನ್ ಲೋಕಾನ್. ಈ ಲೋಕಕ್ಕೆ ನಾವು ಬಂದಿದ್ದೇವೆ ಯಾತಕ್ಕೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಇಲ್ಲಿವರೆಗೆ ಎಷ್ಟೆಷ್ಟು ಸುಖ ದುಃಖಗಳನ್ನು ಅನುಭವಿಸಿದೆವೋ ಆ ಸುಖ ದುಃಖವನ್ನು ಅನುಭವಿಸಲಿಕ್ಕೆ ಯೋಗ್ಯವಾದಂತಹ ಕರ್ಮವನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೇವೆ, ಅದರ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಈ ಜನ್ಮದಲ್ಲಿ ಬಂದಿದ್ದೇವೆ. ಅದಕ್ಕೆ ತಕ್ಕಂತೆ ಗಂಡಸು ಒಬ್ಬಳ ಹೆಂಡತಿಯನ್ನ, ಹೆಂಗಸು ಇನ್ನೊಬ್ಬಳು ಗಂಡನನ್ನ ಮಾಡಿಕೊಂಡು, ಆಮೇಲೆ ಅದಕ್ಕೆ ತಕ್ಕಂತಹ ಮಕ್ಕಳು ಮರಿಗಳನ್ನೆಲ್ಲ ಹೊಂದಿ ತಕ್ಕತಕ್ಕಂತಹ ಸುಖ ದುಃಖಾದಿಗಳನ್ನೆಲ್ಲ ಅನುಭವಿಸುವಂತಹ ಒಂದು ವ್ಯವಸ್ಥೆ. ಇದನ್ನ ಜೀವಿ ವಿವೇಕಿಯಾದವನು ನೋಡ್ತಾನೆ, ಓಹೋ ಈ ಲೋಕದಲ್ಲಿ ಇಂತಹ ಸಮಾಚಾರ. ಇನ್ನೊಂದು 14 ಲೋಕಗಳ ಕಥೆಯನ್ನು ಹೇಳಿದೆ ಪುರಾಣ, ಅದೆಲ್ಲ ಸತ್ಯ. 14 ಲೋಕಗಳು ಮಾತ್ರ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತನ್ನುವ ಶಬ್ದದಲ್ಲಿ ಹಲವಾರು ವಿಶ್ವಗಳೇ ಇವೆ ಅಂತನ್ನುವ ಮಾತನ್ನ ನಾವು ಕೇಳ್ತೇವೆ. ಶ್ರೀರಾಮಕೃಷ್ಣಗಾದಂತಹ ಬ್ರಹ್ಮ ಯೋನಿಯ ದರ್ಶನ, ಆ ಯೋನಿಯಿಂದ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹೊಸ ವಿಶ್ವಗಳು ನಿರ್ಮಾಣ ಆಗುತ್ತಲೇ ಇರುತ್ತವೆ. ವಿಶ್ವಗಳೇ ಉತ್ಪತ್ತಿಯಾಗಿ ಇತ್ಕಡೆ ಬರ್ತಾ ಇವೆ, ಬೇರೆ ಬೇರೆ ವಿಶಾಲವಾದ ಆಕಾಶದಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಅದರಲ್ಲಿ ಹೋಗಿ ಅದರ ಒಂದು ವಿಕಾಸ ನಡೀತಾ ಇದೆ ಅಲ್ಲೆಲ್ಲ. ಇಷ್ಟು ಲೋಕಗಳ ವ್ಯವಸ್ಥೆ ಇದೆ, ಎಷ್ಟು ಲೋಕ, ಅನಂತ ಕೋಟಿ. ಪರಮಾತ್ಮನ ಹೆಸರು ಅನಂತ, ಆದ್ರಿಂದ ಅವನ ಸೃಷ್ಟಿಯು ಕೂಡ ಅನಂತ. ನಾವು ಇಷ್ಟೇ ಅಂತ ಅದನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಆದರೆ ಈ ಅನಂತವಾದ ಲೋಕಗಳನ್ನು ಕೂಡ ಪರೀಕ್ಷೆ ಮಾಡಿ, ಈ ಲೋಕಗಳ ಹಣೆ ಬರಹ ಎಲ್ಲ ಇಷ್ಟೇ. ಲೋಕ ಅಂದರೆ ಪುನಃ ಸಂಸ್ಕೃತದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಹೋಗುವಂತಹದ್ದು, ಹೋಗುವಂತಹದ್ದು ಅಂತ ಅದಕ್ಕೆ ಲೋಕ ಅಂತ ಹೆಸರು. ಎಲ್ಲ ಹೋಗುವವರೇ ವಿನಃ ಎಲ್ಲವೂ ಹೋಗುವಂತಹದ್ದೇ ವಿನಃ ಇರುವಂತಹದ್ದು ಒಂದು ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಲೋಕ ಅಂತ ಹೆಸರು. ಹಿಂದಿ ಮೇಲೆ ಲೋಕ ಕಹತೆ ಹೇ, ಅದೇ ಲೋಕ ಅಂತ ಹೇಳ್ತಕ್ಕಂತಹದ್ದು ಮನುಷ್ಯ. ಲೋಕ ಅಂದ್ರೆ ಜನ ಅಂತ. ಈ ಜನರು ಕೂಡ ಅಷ್ಟೇ, ಬರುವವರು, ಇರುವವರು, ಹೋಗುವವರು. ಇದನ್ನೆಲ್ಲ ನೋಡಿದಂತಹ ವಿವೇಕಿ ಆಲೋಚನೆ ಮಾಡ್ತಾನೆ, ಓಹೋ ಎಲ್ಲ ಇಷ್ಟೇ ಕತೆ, ಇದ್ರ ಕತೆ ಇಷ್ಟೇ ಅಂತ ಆಲೋಚನೆ ಮಾಡಿ ನಿರ್ವೇದ ಮಾಯಾತ್. ನಿರ್ವೇದ ಅಂತಂದ್ರೆ ವೈರಾಗ್ಯ, ವಿವೇಕಪೂರ್ಣವಾದ ವೈರಾಗ್ಯ. ಅಭಾವ ವೈರಾಗ್ಯ ಅಲ್ಲ, ಸ್ಮಶಾನ ವೈರಾಗ್ಯ ಅಲ್ಲ, ಪ್ರಸವ ವೈರಾಗ್ಯ ಅಲ್ಲ, ಮರ್ಕಟ ವೈರಾಗ್ಯ ಅಲ್ಲ, ಅದು ನಿಜವಾದ ವೈರಾಗ್ಯ. ವಿವೇಕದಿಂದ ಉತ್ಪನ್ನವಾದಂತಹ ವೈರಾಗ್ಯ ಉತ್ಪನ್ನ ಬರ್ತದೆ ಅವನಿಗೆ, ಅವನು ವೈರಾಗ್ಯಶಾಲಿ ಆಗ್ತಾನೆ ಅಂತನೋ ಮಾತನ್ನು ಹೇಳ್ತದೆ. ನಾವು ವಿವೇಕಿಗಳಾಗೋದು ಯಾವಾಗ ಅಂತನೋ ಪ್ರಶ್ನೆಯನ್ನು ಹಾಕೊಳ್ಬೇಕು ನಾವೆಲ್ಲರೂ ಕೂಡ. ಮಾಡಬೇಕು ಮಾಡಬೇಕು ಮಾಡಬೇಕು, ಯಾವ್ದನ್ನ, ಸತ್ಕಾರ್ಯವನ್ನು ಮಾಡಬೇಕು, ಆ ಕಾರ್ಯವನ್ನು ಮಾಡಬೇಕು, ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ಎಲ್ಲ ನಿಜ. ಎಲ್ಲ ಅದಕ್ಕೊಂದು ಮಿತಿ ಇದೆ. ಯಾರು ಮಾಡಿದವರು ಏನನ್ನು ಮಾಡಿ ಹೋದ್ರು, ಯಾರು ಈ ಜಗತ್ತನ್ನು ಉದ್ಧಾರ ಮಾಡಿ ಹೋದ್ರು, ಯಾವ ಅವತಾರ ಪುರುಷರು ಈ ಜಗತ್ತನ್ನು ಉದ್ಧಾರ ಮಾಡಿ ಹೋದ್ರು, ಯಾವ ಸಮಾಜ ಸುಧಾರಕ ಈ ಜಗತ್ತನ್ನು ಉದ್ಧಾರ ಮಾಡಿ ಹೋದ, ಎಲ್ಲರೂ ಉದ್ಧಾರ ಮಾಡಿ ಹೋಗಿದ್ರೆ ನಾವು ಹೊಸದಾಗಿ ಬರೋರಿಗೆ ಕೆಲಸ ಏನಿತ್ತು, ಕೆಲಸ ಏನಿರುತ್ತೆ. ಅದಕ್ಕೋಸ್ಕರ ನಮಗೂ ಕೂಡ ಉದ್ಧಾರ ಮಾಡೋದಕ್ಕೆ ಇನ್ನೂ ಇಟ್ಟಿರ್ತಾನೆ. ಈ ಅನಾಹುತಗಳು, ಅತ್ಯಾಚಾರಗಳು, ಅವ್ಯವಸ್ಥೆಗಳು ಎಂದೆಂದಿಗೂ ಹೀಗೆ ಇರುತ್ತವೆ. ಶಾಶ್ವತವಾಗಿ ಯಾರನ್ನೂ ಕೂಡ ಯಾರು ಉದ್ಧಾರ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಲೋಕವನ್ನು ಉದ್ಧಾರ ಮಾಡುವ ಕಾರ್ಯಕ್ಕೋಸ್ಕರ ನಮ್ಮನ್ನು ಕಳಿಸಿದ್ದಲ್ಲ ಪರಮಾತ್ಮ. ಇಲ್ಲಿಗೆ ಪರಮಾತ್ಮ ನಮ್ಮನ್ನು ಇಲ್ಲಿ ಕಳಿಸಿದ್ದು ಈ ಚಂದ ನೋಡ್ಕೊಂಡು ಬಾ ಅಂತ. ಚಂದ ನೋಡಿ ಆದ್ಮೇಲೆ ನನ್ನ ಚಂದ ನೋಡು, ಜಗತ್ತಿನ ಚಂದ ನೋಡು, ನೋಡಿ ಆದ್ಮೇಲೆ ನಿಜವಾದ ಚಂದ ಯಾವುದು, ಪರಮಾತ್ಮನೇ. ಪರಮಾತ್ಮನಿಗಿಂತ ಆನಂದ ಏನ್ ಯಾವ್ದಿದೆ, ಪರಮಾತ್ಮನ ಶಾಂತಿ ಯಾವ. ಆತ್ಮನ್ಯೇವ ಆತ್ಮನ ತುಷ್ಟಸ್ತದೋ ತದಾ, ಆತ್ಮನ್ಯೇವ ಆತ್ಮ ತುಷ್ಟ, ತನ್ನಲ್ಲಿ ತಾನು ತುಷ್ಟನಾದಾಗ ಮಾತ್ರವೇ ಪ್ರಜ್ಞೆ ಅಂತ ಇರತಕ್ಕಂಥದ್ದು ಸ್ಥಿರವಾಗುತ್ತದೆ. ಮನುಷ್ಯನ ಪ್ರಜ್ಞೆ ಅಂದ್ರೆ ಬುದ್ಧಿ. ಈ ಬುದ್ಧಿ ಅಂತ ಹೇಳತಕ್ಕಂಥದ್ದು ಅಥವಾ ಮನಸ್ಸು ಅಂತ ಹೇಳತಕ್ಕಂಥದ್ದು ಚಂಚಲವಾಗ್ತಾ ಇದೆ, ಚಂಚಲವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಚಂಚಲವಾಗ್ತಾ ಇದೆ ಯಾತಕ್ಕೆ ಅಂತ ಹೇಳಿದ್ರೆ, ಅವನಿಗೆ ತನ್ನೊಳಗೆ ತಾನಿರುವಂತಹ ರಹಸ್ಯ ತಿಳಿದಿಲ್ಲ. ಅಲ್ಲಿ ಇಲ್ಲಿ ಓಡಾಡುವಂತಹ ಚಪಲಕ್ಕೆ ಅವನು ಗುರಿಯಾಗಿದ್ದಾನೆ. ಯಾವಾಗ ನೀವು 16 ಕಡೆ ಓಡಾಡ್ತಾ ಇದ್ದೀರೋ ಆಯಾಸವಲ್ಲದೆ ಇನ್ನೇನು, ನಿಮ್ಮೊಳಗಡೆಯೇ ನೀವಿದ್ದಾಗಲೇ ಆನಂದ. ತನ್ನೊಳಗೆ ತಾನು ಸಂತುಷ್ಟನಾಗಿರುವಂತಹ ವಿದ್ಯೆಯನ್ನು ಕಲಿದೇ ಇದ್ರೆ ಅವನು ಆನಂದದಿಂದ ಇರುವುದಕ್ಕೆ ಸಾಧ್ಯವೇ ಇಲ್ಲ. ರಾತ್ರಿ ಹೊತ್ತು ನಾವು ನಿದ್ರೆಯಲ್ಲಿ ಆನಂದದಿಂದ ಇರ್ತೇವೆ, ಕಾರಣ ನಮ್ಮೊಳಗೆ ನಾವು ಇರ್ತೇವೆ. ಹಾಗಲಾಯ್ತು ಅಂತ ಹೇಳಿದ್ರೆ ಬೀದಿ ಸುತ್ತೋದಕ್ಕೆ ಶುರು ಮಾಡ್ತೇವೆ, ಪರಿಣಾಮವಾಗಿ ಆಯಾಸಗೊಳ್ಳುತ್ತೇವೆ. ಬೀದಿ ಸುತ್ತದೇ ಇದ್ರೂ ಕೂಡ ಅವರ ವಿಚಾರ ಇವರ ವಿಚಾರ 24 ಜನರ ವಿಚಾರಗಳನ್ನೆಲ್ಲ ಕೇಳೋದಂತೆ ತಿಳಿದುಕೊಳ್ಳುವಂತ ಹಾಗಾಯ್ತಂತೆ. ಸಾಲದಕ್ಕೆ ನ್ಯೂಸ್ ಪೇಪರ್ ಬೇರೆ, ಏನು ಪಾರಾಯಣ ಅದರದ್ದು, ಅದರದ್ದೇ ಅದ್ರ ಪಾರಾಯಣ ಮಾಡ್ತಾ ಕೂತ್ಕೊಳ್ತಕ್ಕಂಥವ್ರು ಎಷ್ಟು ಜನ ಅಲ್ಲಿ ಹಾಗಾಯ್ತಂತೆ ಇಲ್ಲಿ ಹೀಗಾಯ್ತಂತೆ ಅಂತ ತಿಳ್ಕೊಂಡು ಕೊನೆಗೆ ಇವನಿಗೆ ಏನಾಯ್ತಂತೆ ಅಂತ ಹೇಳೋತ್ತಿಗೆ ಅವನು ಹೊರಟು ಹೋಗ್ಬಿಟ್ಟಿರ್ತಾರೆ. ಎಲ್ಲವನ್ನೂ ತಿಳಿದುಕೊಂಡು ತನ್ನನ್ನು ತಿಳಿದುಕೊಳ್ಳದೆ ಮನುಷ್ಯ ನಿರಾನಂದ ಭರಿತನಾಗಿರ್ತಾನೆ, ನಿರಾನಂದ ಶೂನ್ಯ. ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ ಇದ್ದಾರೆ. 50 ವರ್ಷದ ಹೊತ್ತಿಗೆ ಆದರೂ ಕೂಡ ಈ ಜಗತ್ತಿನ ಅಸ್ಥಿರತೆ ಅವ್ಯವಸ್ಥೆ ಇವುಗಳೆಲ್ಲ ಗಮನಕ್ಕೆ ಬಂದು ಅವುಗಳನ್ನೆಲ್ಲ ಅವುಗಳ ಪಾಡಿಗೆ ಬಿಟ್ಟು ತನ್ನ ಪಾಡಿಗೆ ತಾನು ಸ್ವಾರ್ಥಿಯಲ್ಲ, ತನ್ನ ಪಾಡಿಗೆ ತಾನಿದ್ರೆ ಸ್ವಾರ್ಥಿಯಲ್ಲ, ತನ್ನ ತಾನು ಅಂತ ಹೇಳ್ತಕ್ಕಂಥ ಸಂಕುಚಿತ ಬುದ್ಧಿ, ತನ್ನ ಶರೀರ ತನ್ನ ಸೌಖ್ಯ ಅಂತನೋ ಭಾವನೆಯಿಂದ ಹೋದ್ರೆ ಮಾತ್ರ ಸ್ವಾರ್ಥ. ತನ್ನೊಳಗಡೆ ಇರುವಂತಹ ಪರಮಾತ್ಮನ ದರ್ಶನವನ್ನು ಮಾಡೋದಕ್ಕೋಸ್ಕರ ಒಳಗಡೆ ಹೋಗ್ತೇನೆ ಅಂತನುವ ಈ ಸಂಕಲ್ಪದಿಂದ ಅವನೇನಾದರೂ ಒಳಮುಖನಾದ ಪಕ್ಷದಲ್ಲಿ, ಅಂತರ್ಮುಖನಾದ ಪಕ್ಷದಲ್ಲಿ ಅದು ಸ್ವಾರ್ಥ ಅಲ್ಲ. ಅನಂತದ ಸಂಶೋಧನೆಗಾಗಿ ಹೊರಟಂತಹ ಮನುಷ್ಯ ಎಂದಿಗೂ ಸ್ವಾರ್ಥಿ ಅಂತ ಆಗೋದೇ ಇಲ್ಲ. ಅನಂತದಲ್ಲಿ ಸ್ವಾರ್ಥವೇ ಇಲ್ಲ, ಸ್ವಾರ್ಥ ಇರೋದೆಲ್ಲ ಸಂಕುಚಿತತೆಯಲ್ಲಿ ಮಾತ್ರ. ಆದ್ರಿಂದ 50 ವರ್ಷಗಳ ಅವಧಿಯಲ್ಲಾದರೂ ಕೂಡ ಈ ಜಗತ್ತಿನ ರೀತಿ ನೀತಿಗಳ ಟೊಳ್ಳುತನವನ್ನ, ಈ ಜಗತ್ತಿನ ಟೊಳ್ಳುತನವನ್ನ ಅರಿತು ಅಂತರ್ಮುಖನಾಗಬೇಕು. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷ ತಾವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್. ಯಾವನೋ ಒಬ್ಬ ಧೀರ ಹೊರಗಡೆ ಇರತಕ್ಕಂತಹ ಕ್ಷಣಿಕವಾದ ವಿಚಾರಗಳಿಂದ ಪರಾಂಗ್ಮುಖನಾಗಿ ಪ್ರತ್ಯಂಗ್ಮುಖನಾಗಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಅಮೃತತ್ವವನ್ನು ಸವಿತಾನೆ ಅಂತ. ಅವರವರ ಅಮೃತತ್ವ ಅವರವರ ಒಳಗಡೆಯೇ ಇದೆ. ಸುಮ್ಮನೆ ನಾವು ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಓಡಾಡಿ ಆಯಾಸಗೊಳ್ತಾ ಇದ್ದೇವೆ ಅಷ್ಟೇ. ಊರೂರು ಸುತ್ತಿದರೂ ನಮ್ಮ ಮನೆಯೇ ವಾಸಿ. ನೀವು 16 ಕಡೆ ಯಾತ್ರೆ ಹೋಗ್ಬಿಟ್ಟು ಬನ್ನಿ, ಎಲ್ಲ ಕಡೆಯಲ್ಲೂ ಚೆನ್ನಾಗೇ ಇರಬಹುದು, ಕೆಲವು ಕಡೆ ಚೆನ್ನಾಗಿಲ್ಲದಿರಬಹುದು. ವಾಪಸ್ ಮನೆಗೆ ಬಂದಾಗ ನೋಡಿದಾಗ ಗೊತ್ತಾಗುತ್ತೆ, ಆ ನಮ್ಮ ಮನೆ ನಮ್ಮ ಹಾಸಿಗೆ ಚೆನ್ನಾಗಿದೆ, ಆನಂದವಾಗಿದೆ, ವಿಶ್ರಾಂತಿ. ಆದ್ರಿಂದ ಇವತ್ತಿನ ಉಪನ್ಯಾಸ ಇಲ್ಲಿಗೆ ಮುಗಿಯುತ್ತದೆ. ಇನ್ನು ನಮ್ಮ ಮನೆಗೆ ನಾವು ಹೋಗಬಹುದು. ಮುಂದಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.